ನಾಲ್ಕು ಮೂರು ನಾಲ್ಕು ವರ್ಷದ್ರಿ. ಅದು ಬುಟ್ಟಿಗೆ ವಾಪರಿಸ್ತಾರ್ರಿ, ಬುಟ್ಟಿ ಏಡಿ ಕುಣಿಯುಕ್ಕ. ಮತ್ತ ಅದ್ರಕ್ಕ ಮಿದು ಬಂದ್ರ ಅದು ಮರಕ್ಕ ಹೆಚ್ಚಿಗೆ ಕೆರ್ಸಿ ಅದಕ್ಕೂ ಬರ್ತೈತ್ರಿ. ಅದು ಮಿದು ಬಂತಂದ್ರ ಅದನ್ನ ವಾಪರಿಸ್ತೈರಿ, ಅದು ಬರ್ತೈತ್ರಿ. ಶಡು ಇದ್ದದ್ದು ಬುಟ್ಟಿ ಮಾಡ್ತೇರಿ. ಮಿದು ಬಂದವು ಈ ಹೋದ ವರ್ಷದ ಅಗದಿ ಎಳೆಗಳ ಬರೋದಿಲ್ರಿ. ಈ ವರ್ಷದ ಕಳೆದ ಗಂಟೆಗಳ ಒಂದು ವರ್ಷದ ನಂತರ ಬರ್ತೈತ್ರಿ. ಅದು ಒಂದು ಆರು ತಿಂಗಳ ನಂತರ. ಈ ಬಾಂಬು ಕೊಂಡ್ಕೊಳ್ಳುವಾಗ ನಿಮ್ಗೆ ಗೊತ್ತಾಗುತ್ತಾ ಇದು ಎಷ್ಟು ದಿನದ್ದು ಏನು ಅಂತ ಗೊತ್ತಾಗ್ತದೆ ಸರ್? ಇನ್ನು ಹಸಿರು ಇರಬೇಕು ಅಥವಾ ಒಣಗಿದ್ರು ನಡೆಯುತ್ತೆ? ಅದು ಹಸಿರೇ ಇರ್ಬೇಕ್ರಿ. ಒಣಗಿದ್ರೆ ಒಂದಿಟ್ಟು ತೊಂದರೆ ಆಗ್ತದ್ರಿ. ಅದು ಈ ಬಿದ್ರ ಶಾಮಿ ಬಿದ್ರ ಏನು ತೊಂದರೆ ಇಲ್ರಿ. ಆ ಡವಿಗಿ ಮಾತ್ರ ಒಣಗಿದ್ರೆ ಒಂದಿಷ್ಟು ತ್ರಾಸ ಆಗ್ತದೆ ಕೆಲಸ. ಮತ್ತೆ ತಗೊಂತೀರಿ ಒಣಗಿದ್ದು ಅಂದ್ರೆ ನೀರಿಗೆ ಹಾಕಿ ಮಾಡ್ತೇವ್ರಿ. ನೀರಿಗೆ ಹಾಕಿ ಮಾಡಿದ್ರೆ ಈ ಹಸಿ ಬಿದ್ರ ಮಾಡ್ದಂಗ ಆಗ್ತದ್ರಿ. ಹೇಳಿ ಅದನ್ನ ನೀರಿಗೆ ಹೆಂಗ ಹಾಕೋದು, ಎಷ್ಟು ದಿನ ಹಾಕೋದು? ಏನಿಲ್ರಿ, ಸಂಜೆ ಮುಂದೆ ಹೊಡಿಯೋದು, ಬೆಳಗ್ಗೆ ತಕ್ಕ ಬಂದು ಹಾಕಿಬಿಟ್ಟು ಎಲ್ಲ ಅದು ಇಂಕೆ ಬಿಡ್ತೈತ್ರಿ. ಮಿದು ಬರ್ತೈತ್ರಿ. ಮಿದು ಬಂದ ನಂತರ ಮತ್ತೆ ದೆಬ್ಬಿ ತೆಗಿಯೋದ್ರಿ. ಏನ್ ತೆಗಿಯೋದು ಅಂತಾರೆ ಅದಕ್ಕೆ? ದೆಬ್ಬಿ ಸೆಲ್ಕಿ ತೆಗಿಯೋದ್ರಿ. ನಮ್ಗೆ ಯಾವ ಟೈಪ್ ಬೇಕ್ರಿ, ಬುಟ್ಟಿಗೆ ಒಂದು ಟೈಪು, ಮರಕ್ಕೆ ಒಂದು ಟೈಪು, ತೊಟ್ಲಕ್ಕೆ ಒಂದು ಟೈಪು, ಎಲ್ಲದಕ್ಕೂ ಒಂದೊಂದು ಟೈಪ್ ತೆಗಿತೇವ್ರಿ. ಎಲ್ಲ ಒಂದೇ ಸಮ ತೆಗಿಯಕ್ ಬರೋದಿಲ್ರಿ. ಅವು ಎಲ್ಲವೂ ಬೇರೆ ಬೇರೆ ಬೇರೆ ಬೇರೆನ. ಈಗ ಬುಟ್ಟಿಗೆ ಒಂದ್ ಟೈಪ್ ತೆಗಿಬೇಕಾದ್ರಿ, ಈ ಮರಕ್ಕ ಒಂದ್ ಟೈಪ್, ಮತ್ತ ಹಂಚು ಕಟ್ಲಿಕ್ಕೆ ಬೇರೆ ಟೈಪ್ ರೀ, ಈ ಸಣಿಗೆ ಒಂದ್ ಟೈಪ್, ಎಲ್ಲಕ್ಕೂ ಒಂದೊಂದ್ ಟೈಪ್ ತೆಗಿಬೇಕಾಗ್ತ. ಅಂದ್ರೆ ಏನ್ ಮಾಡ್ಬೇಕು, ಎದಕ್ಕೆ ಬೇಡಿಕೆ ಇದೆ ಅದನ್ನ ನೋಡ್ಕೊಂಡು ನೋಡ್ಕೊಂಡ್ ಹೌದ್ರಿ, ಅದ್ರ ತಕ್ಕಾಗೆ ಮಾಡ್ಬೇಕಾಗ್ತದ್ರಿ. ಬೇಡಿಕೆ ಯಾವ್ದಕ್ ಜಾಸ್ತಿ ಇದೆ ಈಗ? ಮರಕ್ಕ ಬೇಡಿಕೆ ಐತ್ರಿ. ಮರಕ್ಕ ಬೇಡಿಕೆ ಇದ್ರೆ ಇಲ್ಲಿ ಬೇಡಿಕೆ ಕಡಿಮೆ ಇದೆ. ಅಥ್ಲ ಬಯಲ್ಸೀಮಿ ಕಳಿಸ್ತಾರೆ, ಇಲ್ಲೇ ಮಾಡ್ತಾರೆ. ತುಂಬಿಸೋರಿಗೆ ತುಂಬಿಸೋರಿದ್ದಾರೆ ಇಲ್ಲಿ, ಅವರಿಗೆ ಕೊಟ್ಟುಕೊಳ್ಳ ಅತ್ಲ ಕಳಿಸ್ತಾರೆ, ಅವ್ರು ಅತ್ಲ ಕಳಿಸ್ತಾರೆ. ಅಂದ್ರೆ ಮರ ಅಂದ್ರೆ ನಾವು ಹಸನ್ ಮಾಡು ಮರ. ಹೌದ್ರಿ, ಕೇರ್ಲಿಕ್ಕೆ ಅದಕ್ಕೆ ಸೈಜ್ ಒಂದೇ ಇರ್ತಾವ ಬೇರೆ ಬೇರೆ ಸೈಜ್? ಒಂದೇ ಸೈಜ್ ಇರ್ತದೆ ಅವ್ರು, ಒಂದೇ ಸೈಜ್. ಏನಾದ್ರು ದೊಡ್ಡ ಸೈಜ್ ಏನೋ ಊರ್ ಮನೆಯವ್ರು ಹೇಳಿದ್ರೆ ಒಂದಿಟ್ಟು ದೊಡ್ಡ ಕಿಡು ಅಂದ್ರೆ ದೊಡ್ಡ ಕಿಟ್ ಮಾಡಿಕೊಡ್ತಾರೆ. ಒಂದು ಬಾಂಬು ತಗೊಂಬಂದ್ರಿ ಅಂದ್ರೆ ಎಷ್ಟು ಮರ ತಯಾರು ಮಾಡಬಹುದು ಅದರಲ್ಲಿ? ಬಾಂಬುದಾಗ ಗಳ ಮರ ಎಷ್ಟಾಗ್ತಾವ ಅಂತ, ಅವು ಬಾಂಬು ಒಂದು ಹತ್ತು ಮರ ಆಗ್ಬೋದ್ರಿ. ಹತ್ತು ಮರ ಆಗ್ಬೋದಲ್ಲ ದೊಡ್ಡ ಬಾಂಬು. ಅದು ಇವಾದ್ರೆ ಅಷ್ಟಾಗೋದು, ಶಮಿ ಬಿದ್ರು ಕಡಿಮೆ ಆಗ್ತಾರೆ. ಅಂದ್ರೆ ಇದು ನಯಸ್ ಬರ್ತದ್ರಿ, ಅದು ಒಂದು ಮನೆ ಉಲ್ಟು ಬರ್ತದ್ರಿ. ಅದು ಸರಿ ದೆಬ್ಬಿ ಮರಕ್ಕೆ ಬರೋದಿಲ್ರಿ. ಅದು ಆ ಡವಿಗೆ ಕೆಲಸ ನಾವು ಮಾಡೋದಿಲ್ರಿ. ಅವನು ಏನು ಖಣಜ ಮಾಡ್ತಿದ್ವಲ್ರಿ, ಭತ್ತ ಕಟ್ಟೋ ಖಣಜ ಅಂತ, ಅವಾಗ ಮಾತ್ರ ಬಾಂಬು ಉಪಯೋಗಿಸ್ತಿದ್ವಿ, ಅದು ಚಲೋ ಆಗ್ತಿತ್ತು. ಈಗ ಬಾಂಬುನು ಹೋಯ್ತು, ಈ ಚಾಪಿ ಹೇಳೋದು ಬಿಟ್ಬಿಟ್ರಿ. ಭತ್ತ ಕಟ್ಟವು ಬರೀ ಬಿದ್ರು, ಬರೀ ಈಗ ಶೇಮೆ ಬಿದ್ರ ತಂದು ಮಾಡ್ತೇವ್ರಿ. ಎಲ್ಲಿ ಸಿಗುತ್ತೆ ಶೇಮೆ ಬಿದ್ರು? ಶೇಮೆ ಬಿದ್ರೆ ಇಲ್ಲಿ ಹಳ್ಳಿ ಒಳಗೆ ಹೋದ್ರೆ, ಶಿರ್ಸಿಂದ ಒಳಗೆ ಹಳ್ಳಿ ಒಳಗೆ ಹೋದ್ರೆ ಮಾರಾಕ್ ತಗೋಬರ್ತಾರೆ. ನೀವು ಮುಂಚೆನೆ ಹೇಗೆ ಇಡಬೇಕು ಅವ್ರಿಗೆ? ಇಲ್ಲ ಇಲ್ಲ, ಹೋಗಿ ಮನಿ ಮನಿ ತಿರುಗೋದ್ರಿ, ಗಳಾದವ್ರಿ ಗಳಾದವ್ರಿ ಅಂತ. ಆಚೆ ಬಿದ್ರೆ ಎಲ್ಲಿ ಐತಿ ನೋಡಿ, ಆ ಚಂಡಿ ಕಾಣ್ತಾವ್ರಿ ಗಳ ಕೊಡ್ತೀವಿ ಅಂತ ಕೇಳಿ ತಗೋಬರೋದ್ರಿ. ಅರಣ್ಯದೊಳಗ ಹೋಗಿ ಇಲ್ಲ, ಅರಣ್ಯಕ್ಕೆ ಹೋಗೋದೇ ಇಲ್ರಿ. ಅರಣ್ಯದಾಗ ಇಲ್ಲೂ ಇಲ್ರಿ ಗಳ. ಇಲ್ಲ ರೀ, ಈಗ ಯಾವ ತರ್ಬೇಕ್ರಿ ನಮಗೆ? ಅರಣ್ಯದಲ್ಲಿ ಇಲ್ಲ ಇಲ್ರಿ. ನೀವು ಹೋಗ್ತೀರ, ನೀವು ಹಳ್ಳಿಗೆ ಹೋಗ್ತೀರ ಅಥವಾ ಅವ್ರೊಬ್ರ ಹೋಗ್ತಾರೆ? ಇಲ್ರಿ, ಅವ್ರೊಬ್ರ ಹೋಗ್ತಾರೆ, ನಾವು ಮನ್ಯಾಗ ಮಾಡ್ಕೊಳ್ತೇವೆ. ಗಂಡಾಳ ಹೋಗೋದ್ರಿ. ಈಗ ಹೆಣ್ಮಕ್ಳು ಇಂಥದ್ ಮಾಡುದು, ಗಂಡ್ ಮಕ್ಳು ಇಂಥದ್ ಮಾಡುದು ಹಂಗೇನ್ರಿ ಇರ್ತ ಅದ್ರಲ್ಲಿ? ಇಲ್ಲ, ಬುಟ್ಟಿ ಹೆಣ್ಣಿದ್ರೊಳಗ ಬುಟ್ಟಿ ಎಣ್ಣೆದೊಳಗ ಅವ್ರ ಬುಟ್ಟಿ ಮಾಡೋರು ಬುಟ್ಟಿ ಇನ್ನೂ ಮಾಡ್ತಾರೆ ಹೆಣ್ಮಕ್ಳು. ನಾವು ಮಾತ್ರ ಮರ ಅಷ್ಟ ಮಾಡ್ತೇವೆ, ಬುಟ್ಟಿ ಮಾಡೋರು ಮಾಡ್ತಾರೆ. ಬುಟ್ಟಿ ಮಾಡಕ್ ನಿಮ್ಗೆ ಬರಲ್ಲ? ನಮಗ್ ಬರಲ್ರಿ, ನಾವು ಇದು ಹೆಚ್ಚಿಗೆ ಕೆರ್ಸಿ ಮರ ಅಷ್ಟ ಮಾಡ್ತೇವೆ. ಬುಟ್ಟಿ ಮಾಡಕ್ ಶಕ್ತಿ ಬಾಳ ಬೇಕನ? ಇಲ್ರಿ, ಅದು ಮುಂಚೆ ಕಲ್ತರ ಮಾಡ್ಬೋದ್ರಿ, ಈಗ ಅವಾಗ ಕಲ್ತಿಲ್ಲರಿ ಅದ್ ಬರಲ್ರಿ ಮಾಡಕ್. ನೋಡ್ ಕಲಿಯಕ್ ಆಗಲ್ಲ ಇದನ್ನ? ಹಾಕತ್ರಿ ನೋಡ್ ಕಲಿಯಕ, ಇದು ಮಾಡದ ಇದ ಹಾಕತ್ರಿ. ಇವ್ ಅವ್ರ ಮಾಡೋದ್ ನೋಡಕ್ ಟೈಮ್ ಸಿಕ್ಕಿಲ್ಲನ? ಇಲ್ರಿ, ಮನ್ಯಾಗ ಮಾಡ್ತಾರಲ್ರಿ, ನನ್ನ ಕೆಲ್ಸ ನಾನು ಇದು ಅಷ್ಟ ಮಾಡ್ತೇನೆ. ಅಷ್ಟು ವರ್ಷದಿಂದ ಮರ ಮಾಡ್ಕೊಂತ ಬಂದಿರಿ, ಬೇರೆ ಬೇರೆ ಬುಟ್ಟಿ ಅವ್ನಿವ್ ಮಾಡ್ಕೊಂತ ಬಂದಿರಲ್ಲ ಅಂದ್ರೆ ಕೈ ಕುಂತು ಅಂತ ಹೇಳಂದ್ರೆ ಆ ಕೆಲಸ ಇನ್ನೂ ಸೂಕ್ಷ್ಮ ಹಾಕೋಂತ ಹೋಗುತ್ತೆ, ಚಂದ ಬರ್ಕೊಂತ ಹೋಗುತ್ತೆ. ಹಂಗಾಗಿದೆಯಾ? ಹಂಗಾಕತ್ರಿ, ಮತ್ತೆ ಸಾಕವ್ರಿ. ಹೌದಲ್ಲ, ಮರದಲ್ಲಿ ಏನ್ ಚೇಂಜ್ ಆಗಿಲ್ಲ, ಮುಂಚಿನಂಗ ಇದೆ. ಮುಂಚಿನಂಗನ ಏನು ಅವಾಗ ಭಾರ ಇದ್ದು ಈಗೇನ್ ಭಾರ ಕಡಿಮೆ ಹಂಗೇನಿಲ್ಲ ಅವಾಗಿನಂಗನ ಅದವ್ರಿಗೆ. ಆದ್ರೂ ಎಲ್ಲ ಬಿದಿರು, ಒಂದ್ ಬಿದಿರಿನಿಂದ ತಂದು ಹತ್ತು ಮರ ಮಾಡ್ತಿರಲ್ಲ, ಬಿದಿರು ಹೆಂಗ್ ತರ್ತೀರಿ? ಬಿದಿರು ಹಿಂಗ 50-40 ಹಿಂಗ್ ತರ್ತೀವಿ. ಈಗ ದುಬಾರಿ ಆಗ್ಯಾವ್ರಿ, 100 ರೂಪಾಯಿ ಒಂದಾಗ್ಯಾವ್ರಿ. 100-150 ಹಿಂಗ ಆಗ್ಯಾವ್ರಿ. ಒಂದು ಮರ ಮಾರೋದು ಹೆಂಗ ನೀವು? ಒಂದು ಮರಕ್ಕೆ ಎಷ್ಟು? ಒಂದ್ ಮರಕ್ಕೆ 60-70 ಮಾಡ್ತೀವಿ. 90 ರೂಪಾಯಿ ಮರ ತಗೊಳ್ತಾರೆ ಈಗ. ತಗೊಳ್ಳೋರು 90 ರೂಪಾಯಿ ಜೋಡಿ ಒಂದಕ್ಕೆ ಅಲ್ರಿ. ಜೋಡಿ ಇನ್ನ 100 ರೂಪಾಯಿ ಆಗ್ಬೋದ್ರಿ. ಈಗ ಮನಿ ಬಾಗಲ್ದಾಗ ಈ ಊರ್ ಮನಿ ಗಿರಾಕಿ ಬಂದ್ರೆ ಒಂದ್ 10 ರೂಪಾಯಿ ಜಾಸ್ತಿ ಸಿಗ್ತಾವ ನೋಡ್ರಿ. 60 ರೂಪಾಯಿ, 120, 130 ರೂಪಾಯಿ, ಇಷ್ಟ ಸಿಗ್ಬೋದು 110 ಜೋಡಿ. ಅದು ಊರ್ ಮನಿ ಗಿರಾಕಿ ತುಂಬಸೋರಿಗಾದ್ರೆ 90 ರೂಪಾಯಿ ರೀ. ಈಗ ತುಂಬಿಸ್ತಾರ್ರಿ. ತುಂಬಸೋರು ಅಂದ್ರೆ ಯಾರು ಅಂದ್ರೆ ಈ ನಮ್ ಕಡೆಯಿಂದ ತಗೊಂಡೋಗಿ ಅವ್ರು ಮಾರಾಟ ಮಾಡ್ತಾರ್ರಿ, ಅವ್ರಿಗೆ ಕೊಡ್ತಾರ್ರಿ. ಅವ್ರು ಹೇಳ್ತಾರ ಇಷ್ಟು ಬೇಕು ನಮ್ಗೆ, ಎಷ್ಟಾದ್ರೂ ತಗೊಂಡೋಗ್ತಾರೆ ಅವ್ರು. ನಮ್ಗೆ ಇಷ್ಟು ಬೇಕು ಮಾಡಿಡ್ರಿ ಅಂತಾರೆ, ಮಾಡಿಡೋದು 10, 20, 100 ಹಿಂಗೆಲ್ಲ ಹೇಳ್ತಾರೆ. ನಮ್ಮ ಕೈಲಿ ಎಷ್ಟು ಆಗ್ತೈತೆ ಅಷ್ಟು ನಾವು ಹೇಳ್ತೇವೆ, ಇಷ್ಟು ಕೊಡ್ತೇವೆ ಇಂಥ ದಿವಸ ಬಾರಪ್ಪ ಅಂತ ಹೇಳಿ ಅವ್ರು ಅಡ್ವಾನ್ಸ್ ಕೊಟ್ಟು ಹೇಳಿ ಹೋಗ್ತಾರೆ. ಅಂಥ ದಿವಸ ಬಂದು ತಗೊಂಡೋಗ್ತಾರೆ. ಅವನ್ನ ಇಟ್ಟರೇನು ಕೇಳಲ್ಲ ಮನೆಯಲ್ಲಿ? ಕೇಳೋದಿಲ್ರಿ. ಏನು ಥಂಡಿಗೆ ನೋಡ್ರಿ ಬೂಸ್ಟ್ ಬರ್ತೈತಿ. ಬೂಸ್ಟ್ ಬರ್ಬೇಕಾದ್ರೆ ಏನು ಏನು ಮಾಡೋಕ್ಕಾಗೋದಿಲ್ರಿ ಅದಕ್ಕೆ. ಥಂಡಿಗೆ ಬರೋದ್ರಿ ಬರೋದೇ ತೊಳೆದ್ರೆ ಹೋಗುತ್ತೆ. ಹಾಂ, ತೊಳೆದ್ರೆ ಹೋಗ್ತೈತ್ರಿ. ಅದರಿಂದ ಡಿಮ್ಮ ಆಗ್ತಾವ್ರಿ. ಏನಾಗಲ್ಲ, ಓಯೋ ಹೋಗ್ತಾವ್ರಿ ಮರ ತಗೊಂಡು ಹೋಗ್ತಾರೆ. ಎಣ್ಣೆ ಮರ ಅಂತ ಮಾಡ್ತಿದ್ರಲ್ಲಮ್ಮ ಮುಂಚೆ. ಹಾ, ಎಣ್ಣೆ ಮರ ಈಗ ಯಾರು ಮಾಡಲ್ರಿ. ಎಣ್ಣೆ ಮರ ಎಣ್ಣೆ ಸಿಗಲ್ಲಲ್ರಿ, ಮಾಡಲ್ರಿ. ಅವಾಗ ಅಗಸಿಯನ್ನ ಸುಟ್ಟು ಅದನ್ನ ಅರದು ಹೌದಲ್ಲ ಮಾಡ್ತದ್ರಿ. ಮಾಡ್ತಾರೆ ಅವ್ರು, ತುಂಬಸೋರು ತಗೊಂಡವ್ರು ಮನೆಯಲ್ಲಿ ಮಾಡ್ಕೊಂತಾರೆ. ಮರ ಅವರು ತಗೊಂಡು ಹೋಗ್ತಾರಲ್ರಿ ಅರ್ಧ. ನೀವ್ ಹೇಳಿದಂಗ ಈ ಗೇರೆಣ್ಣೆ ಮರ ಅಂತ ಹೇಳಿ ಮಾಡ್ತಾರೆ ಅವ್ರು. ನೀವು ಏನೇನ ರಟ್ಟು ಏನೇನ ಹಾಕಿ ಸುಟ್ಟು ಮೆಂತೆ ಅದ ಇದ್ ಮಾಡಿ ಅವ್ರು ಗೇರೆಣ್ಣೆ ಮರ ಮಾಡಿದ್ರೆ ಮಾಡ್ತಾರೆ ಅವ್ರು ತುಂಬಸೋರು ತಗೊಂಡೋಗಿ. ಅದಕ್ಕೊಂದು ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೊಂದು ಒಂದ್ 10 ರೂಪಾಯಿ ಜಾಸ್ತಿ ಸಿಗ್ತದೆ. ಅಷ್ಟು ಖರ್ಚು ಐತ್ರಿ ಮತ್ತೆ ಅವ್ರು ಮಾಡಿದ್ರು ಅಷ್ಟು ಖರ್ಚು ಐತ್ರಿ ಅದಕ್ಕೆ. ಇವೆಲ್ಲ ಈಗ ಪ್ಲಾಸ್ಟಿಕ್ ಮರಗಳು ಅವು ಇವು ಬಂದ್ವು. ನಿಮ್ಮ ಮರಕ್ಕೆ ಏನಾದರೂ ಬಿದಿರಿನಿಂದ ಮಾಡಿದಂತ ಮರಕ್ಕೆ ಏನಾದರೂ ಬೇಡಿಕೆ ಕಡಿಮೆ ಆಗೋದು ಹಂಗಾಯ್ತು? ಇಲ್ಲ, ಬೇಡಿಕೆ ಕಡಿಮೆ ಇದೆ. ಪ್ಲಾಸ್ಟಿಕ್ ಏನು ಬುಟ್ಟಿ ಮರ ಏನು ಬಂದ್ವು ನೋಡ್ರಿ, ಬಹಳ ಬೇಡಿಕೆ ಕಡಿಮೆ ಆಗಿದೆ ಈಗ. ಅದರಿಂದ ನಮಗೆ ಹೊರತಾ ಕುಂತಿದ್ರಿ. ಈಗ ಬಹಳ ತೊಂದರೆ ರೀ. ಕೆಲವು ಮಂದಿಗೆ ದಂಧೆನೂ ಬಿಟ್ಟು ಬಿಟ್ಟಾರ್ರಿ ಇದನ್ನ. ಸುಳಾಕ್ ಹೋಗಲ್ಲ ಹೇಳಿ ದಂಧೆ ಕೆಲವು ಮಂದಿ ಬಿಟ್ಟು ಎಲ್ಲ ಕೂಲಿ ಕೆಲ್ಸಕೊಂಡಾರ ನಮ್ಮ ಜನನೆ. ಏನು ನಮಗೆ ಹೋಗಕ್ ಆಗೋದಿಲ್ರಿ, ಇಲ್ಲೇ ಮನೆಯಾಗ ಕುಂತು ಮಾಡ ಅಂತ ಹೇಳಿ ಮಾಡೋದ್ರಿ. ಈಗ ನೀವು ಅಂತಂದು ಮನೆಯಲ್ಲಿ ಕುಂತು ಹೆಣಿಯೋದು ಹಂಗೆಲ್ಲ ಮಾಡ್ತಿರಲ್ಲ, ನಿಮ್ ಕೂಲಿ ಬೀಳುತ್ತಾ? ಒಂದ್ 800-1,000 ರೂಪಾಯಿ ಹಿಂಗ ಅಯ್ಯೋ ಬೀಳೋದಿಲ್ರಿ. ಆ ಲೆಕ್ಕ ಹಾಕಿದ್ರೆ ಅದ್ ಲೆಕ್ಕ ಹಾಕಿದ್ರೆ ಕೂಲಿ ಒಂದೊಂದ್ ದಿವಸ ಇವತ್ತು ಮಾಡಿಟ್ಟ ಮಾಲ್ 8 ದಿವಸ ಮಟ ಆದ್ರೂ ಹೋಗೋದಿಲ್ರಿ. ಅಲ್ಲ, ನಾಳೆ ಆದ್ರೂ ಹೋಗುತ್ತಾ? ಹೋಗ್ತಾ ಇದ್ರಿ. ಹಂಗ 500-1,000 ಗಟ್ಲೆ ಇಲ್ರಿ. ಒಟ್ಟ ದುಡಿಯೋದ್ ದುಡಿಯೋದ್ರಿ, ಮಾಡೋದ್ ಮಾಡೋದ. ಒಂದ್ ಸಾರಿ ಹೋಗ್ತೈತಿ ನೋಡ್ರಿ, ಬಂದ್ರಿ ಒಂದ್ ಸಾರಿ ತಗೊಂಡು ಹೋಗ್ತಾರ್ರಿ. ಅವಾಗ ನಾವು ದುಡ್ಡು ಕಾಣೋದು. ನೀವು ಒಂದಿಷ್ಟು ಬಿದಿರು ಯಾಕೆ ಬೆಳ್ಕೋಬಾರ್ದು? ಐತ್ರಿ, ಬಾಳ ಇಲ್ರಿ. ಮತ್ತು ಇಟ್ಕೊಂಡ್ರು ನಾವು ಕೊಂಡು ತಗೋಬರ್ತೇವ್ರಿ. ಸಾಲದಲ್ರಿ. ಎಷ್ಟು ಜನ ಮಾಡ್ತೀರಿ ನಿಮ್ಮ ಮನೆಯಲ್ಲಿ? ನಾವೇ 2 ಮಂದಿ ರೀ. ನಮ್ಮ ಸೊಸಿ ಒಂದು ಮಾಡ್ತಿದ್ರೆ ಮನೆ ಕೆಲ್ಸನ ಆಗ್ತದ್ರಿ ಅದು. ಅವ್ರಿಗೆ ಆಗೋದಲ್ರಿ. ಎಷ್ಟೊತ್ತಿಗೆ ಮಾಡ್ತೀರಿ ಅವನ್ನ? ಅದ ಬೆಳಗ್ಗೆ ಖಾಲಿ ಇದ್ದಾವಾಗ ಎದ್ದು ಊಟದ ಟೈಮ್ ಮಟ ಮಾಡೋದ್ರಿ. ಮತ್ತೆ ಸಂಜೆ 7 ಗಂಟೆ ಮಟ ಅಲ್ಲಿ ಮಾಡ್ತೇವ್ರಿ. ಮತ್ತೆ ಅದೆಲ್ಲನೂ ಹದ ಮಾಡುದು ಸರಿಯಾಗಿ. ಅವು ಇವತ್ತೊಂದ್ ದಿವಸ ತಕೊಳೋದ್ರಿ. ಇವತ್ತೆಲ್ಲ ದೆಬ್ಬಿ ತಕೊಂಡು ಮರುದಿವಸ ಈ ಮಾಲ್ ರೆಡಿ ಮಾಡೋದ್ರಿ. ಅವತ್ತಿಂದ ಅವತ್ತೇ ಬರೋದಿಲ್ರಿ ಅದು. ಹಿಂಗ ಮಳಿ ಆತಲ್ರಿ, ಮಳಿ ಆದ್ರೆ ಅವು ಹಸಿವು ಹೆಣ್ಯಾಕ ಬರೋದಿಲ್ರಿ. ಮತ್ ಬಿಸಿಲಿಗೆ ಹಾಕುದ್ರಿ, ಇಲ್ಲ ಬೆಂಕಿ ಕಟ್ಟಿ ನಾವು ಬೆಕ್ಸಲ್ ಅಂತ ಮಾಡ್ತೇವ್ರಿ. ಬುಡಕ ಬೆಂಕಿ ಹಾಕಿ ಮ್ಯಾಲ ಜಳ ಹೊಡಿತೇವ್ರಿ. ಅದ್ರ ಮ್ಯಾಲ ಹಾಕಿದ್ರೆ ಬುಡಕ್ ಬೆಂಕಿ ಹಾಕ್ತೇವ್ರಿ. ಒಣಸೇ ಮಾಡ್ಬೇಕ್ರಿ. ಹಸಿವು ಮಾಡಿದ್ರೆ ಜಾಳ ಹಾಕ್ತವ್ರಿ, ಕಸು ಆಗೋದಿಲ್ಲ ಅಂದ್ರೆ ಹೆಣಿಕ್ಕಿಂತ ಮುಂಚೆ ಹಂಗೆಲ್ಲ ಮಾಡಿ. ಮತ್ತೆ ಮಾಡಿದ್ಮೇಲೆ ಸುಡುದು ಹಂಗೇನು ಮಾಡ್ತಿರಲ್ಲ? ಇಲ್ಲ ಇಲ್ಲ ರೀ, ಮಾಡಿದ್ನ ರೆಡಿ ಆದ್ನಂತ ಏನ್ ಮಾಡೋದಿಲ್ರಿ. ಮತ್ತೆ ಮೊದ್ಲೇ ದೆಬ್ಬಿ ಒಣಗಿಸಿ ಹಸಿ ಇತ್ತಂದ್ರ ಒಣಸ್ಬೇಕ್ರಿ. ಒಣಗಿದ್ದಿತ್ತಂದ್ರ ಒಣಸೋದು ಬೇಡ್ರಿ. ಒಣಗಿದ್ಗಳ ನಾವು ಕೆಲಸ ಮಾಡಿದ್ರು. ಈಗ ನೀವು ಈ ಒಂದು 7-8 ಉತ್ಪನ್ನವನ್ನ ತಯಾರು ಮಾಡ್ತೀರಿ ಇದ್ರೊಳಗ? ಬೇರೆ ಬೇರೆ ತೊಟ್ಲ ಆಗ್ಬಹುದು, ಬುಟ್ಟಿ ಆಗ್ಬಹುದು, ಮೀನಾ ಹಿಡಿಯುದು, ಇಂಥವೆಲ್ಲಾನು ಮಾಡ್ತೀರಿ. ಕೆರೆಸಿ ಮಾಡ್ತೀರಿ. ಮತ್ತೆ ಅನ್ನ ಬಸಿಲಿಕ್ಕೆ ಏನೇನ್ ಬೇಕು ಸಣ್ಣ ಪುಟ್ಟದ್ದು ಅಂತವು ಕೂಡ ಮಾಡ್ತೀರಿ? ಹೌದಲ್ಲ. ಮತ್ತೆ ಮದ್ವೆಗೆ ಒಂದ್ ಸಾಮಾನ್ ಮಾಡ್ತೇವ್ರಿ, ಅದು ಬಾಸಿಂಗ್ ಬುಟ್ಟಿ ಅಂತ ಮಾಡ್ತೇವ್ರಿ, ಬಳಗದ ಬುಟ್ಟಿ ಅಂತ ಮಾಡ್ತಾರೆ, ಮೆಟ್ಟೆ ಕಿಚ್ಚಿಬಲ್ಲ, ಹೆಚ್ಚಿಗೆ ಗಣಿಗೆ. ಇವ ಮದ್ವೆಗೆ ಕೆಲವು ಮಂದಿಗೆ ಬೇಕೇ ಬೇಕ್ರಿ ಅವಶ್ಯವಾಗಿ. ಅದಕ್ಕೇನು ಅದಕ್ಕೆ ಏನ್ ಬೇಕು ಅವನ್ನೆಲ್ಲಾನು ಐಟಮ್ಸ್ ಮಾಡ್ಲಿಕ್ಕೆ ಮದ್ವೆಗೆ ಹೌದ್ರಿ. ಈ ನಾಯ್ಕರ್ ಜನಕ್ಕ ಗೌಡ್ರ ಜನಕ್ಕ ಬೇಕೇ ಬೇಕ್ರಿ ಅವು. ಕೆಲವೊಂದ್ ಇತರೆ ಜನನು ಒಯ್ತಾರ್ರಿ, ನಾಯಕರ ಮಂದಿ ಬಾಳ ವಾಪರ್ಸೋದ್ ಜಾಸ್ತಿ ರೀ. ಬಾಸಿಂಗ ಕಟ್ಟಲಿಕ್ಕೆ ಹೌದ್ರಿ, ಬಾಸಿಂಗ ಅದು ಬಳಗದ ಬುಟ್ಟಿ ಅಂತ ಬಳಗದ ಸ್ವಾಮನ ಕೊಡ್ತಾರ ನೋಡ್ರಿ, ಅದ್ರ ಕಿಟ್ಟು ಕೊಡ್ತಾರ್ರಿ, ಅದು ವಾಪರ್ಸೋದ್ ಬಾಳ್ರಿ. ಬಾಸಿಂಗ ಹಾಕ್ಲಿಕ್ಕೆ ತಗೋತಾರ್ರಿ. ನೀವು ಇದನ್ನ ತಯಾರು ಮಾಡಿದ್ಮೇಲೆ ಒಂದ್ ಸ್ವಲ್ಪ ಬಣ್ಣ ಸುಣ್ಣ ಬಣ್ಣ ಹಚ್ತಾರ್ರಿ, ಬಣ್ಣ ಹಾಕಿ. ಹೌದ್ರಿ, ಈ ಬಾಸಿಂಗ್ ಬುಟ್ಟಿ ಬಳಗದ ಬುಟ್ಟಿ ಅಂತ ಇರಲ್ರಿ, ಮೆಟ್ಟಿಗೆ ಚಿಬಲ ಬಣ್ಣ ಹಾಕಿ ಎಣಿತಾರ್ರಿ. ನಿಮ್ಗೆ ಆರ್ಡರ್ ಕೊಟ್ರೆ ಅಷ್ಟೇ ಮಾಡ್ತೀರ? ಮುಂಚೆ ಮಾಡ್ತೀರಿ? ಆರ್ಡರ್ ಕೊಟ್ರೆ ಅಷ್ಟೇ ಮಾಡೋದ್ರಿ. ಅವ್ನ್ ಮಾತ್ರ ಈ ತೊಟ್ಲ ಮದುವೆ ಸ್ವಾಮಾನ ಇವೇನಿದಾವ್ರಿ, ಮತ್ತ ಈ ದೇವ್ರ ಪಡ್ಲಿಗಿ ಜಗ ಇವೆಲ್ಲ ಇರ್ತಾವಲ್ರಿ, ಅವೆಲ್ಲ ಆರ್ಡರ್ ಕೊಟ್ರ ಮಾಡೋದ್ರಿ. ಮತ್ ದೇವ್ರ ಕೆಲ್ಸಾನು ಮಾಡ್ತೇವ್ರಿ, ಪಡ್ಲಿಗಿ ಅಂತಾರಲ್ರಿ ಅವು ಜಗ ಅವೆಲ್ಲ ಮಾಡ್ತೇವ್ರಿ. ಅವನು ಹೇಳ್ತಾರ, ಅವನು ಮಾಡ್ತಾರೆ ದೇವ್ರಿಗೆ ಪಡ್ಲಿಗೆ ತುಂಬಲಿಕ್ಕೆ. ಹೌದ್ರಿ, ಪಡ್ಲಿಗೆ ತುಂಬಲಿಕ್ಕೆ ಅವನು ಮಾಡಿಕೊಡ್ತಾರೆ. ಅವ್ ಹೇಳಿದ್ರೆ ಮಾತ್ರ ಮಾಡೋದ್ರು, ಮಾಡಿ ಇಡೋದಿಲ್ಲ. ಬೇಡಿಕೆ ಕಡಿಮೆ ಇರ್ತದೆ, ಬೇಡಿಕೆ ಕಡಿಮೆ ರೀ, ಬಹಳ ಕಡಿಮೆ. ಈ ಉಗಾದಿ ಮುಂದೆ ಹಿಂಗ ಶಿವರಾತ್ರಿ ಮುಂದೆ ಹಿಂಗ ಅಕಸ್ಮಾತ್ ಆಗಿ ಬರ್ತಾರೆ. ಮಾರೋದು ಇಲ್ಲಿಗೆ ಬಂದ್ ತಗೊಂಡೋಗ್ತಾರ ಅಥವಾ ಬೇರೆ ಕಡೆ ಹೋಯ್ತೀರ? ಇಲ್ಲ, ಇಲ್ಲಿಗೆ ಬಂದ್ ತಗೊಂಡೋಗ್ತಾರೆ, ಬಂದ್ ಹೇಳಿ ಹೋಗ್ತಾರ, ನಾವು ಮಾಡಿರ್ತಾರೆ. ಇಲ್ಲಿ ನಿಮ್ಮ ಊರಲ್ಲಿ ಎಷ್ಟು ಜನ ಇದಾರೆ ಮಳಿಗೆ? ಇಲ್ಲಿ ಸುಮಾರು 70-75 ಮನಿ ಇದಾವ್ರಿ, ಬಹಳ ಐತ್ರಿ ಮನಿ. ಅಷ್ಟು ಜನನು ಮಾಡ್ತಾ ಇರ್ತಾರೆ? ಇಷ್ಟರೂ ಮಾಡೋದಿಲ್ರಿ, ಇಲ್ಲಿ ಮ್ಯಾಲ ಪಲಾಟ್ನೆ ಒಂದ್ ಸ್ವಲ್ಪ ಮಂದಿ ಮಾಡ್ತಾರ್ರಿ, ಇಲ್ಲಿ ಮಳಿಗೆಯಲ್ಲಿ ಆ ಪಟೇಟಿ ಅಂಗಡಿ ಹತ್ರ ಒಂದ್ ಸ್ವಲ್ಪ ಮಂದಿ ಮಾಡ್ತಾರ್ರಿ, ಆ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಒಂದ್ ಸ್ವಲ್ಪ ಮಂದಿ ಅದಾರ, ಅಲ್ಲಿ ಕೆಳಗೊಬ್ಬ ಒಂದ್ ಸ್ವಲ್ಪ ಮಂದಿ ಐತ್ರಿ. ಎಲ್ಲವರು ಮಾಡೋದಿಲ್ರಿ. ಅವ್ರ ಮಾಡೋದಕ್ಕೂ ನೀವು ಮಾಡೋದಕ್ಕೆ ವ್ಯತ್ಯಾಸ ಇರುತ್ತಾ? ಇಲ್ಲ ಇಲ್ಲ, ಅವ್ರದ್ದು ನಮ್ದು ಸರಿನ ಸೇಮ್ ಸೇಮ್. ಮತ್ತೆ ಇನ್ನು ಬೇರೆ ಬೇರೆ ಕಡೆ ನೋಡ್ಕೊಂಡು ಹಿಂಗೂನು ಮಾಡೋಣ, ಮನೆಯಲ್ಲಿ ಸೌಂದರ್ಯವಾಗಿ ಮ್ಯಾಲ್ ತೂಗ ಹಾಕ್ಲಿಕ್ಕೆ ಆಗ್ಬೋದು ಅಥವಾ ಒಂದು ಮೂಲೆಯಲ್ಲಿ ಇಡ್ಲಿಕ್ಕೆ ಆಗ್ಬೋದು, ಹಂಗೇನೇನೋ ಮಾಡ್ತಿರ್ತಾರೆ, ಮಾಡಿದಾರೆ ಹಂಗೇನು ಪ್ರಯೋಗ ನೋಡಿ ಮಾಡಬಹುದು? ಇಲ್ಲ, ನಮ್ಮ ಅಣ್ಣನ ಮಗ ಮಾಡ್ತಾನ್ರಿ, ಅವು ಈ ತೂಗ ತೊಟ್ಲ ಮಾಡ್ತಾನ್ರಿ, ಕುರ್ಚಿ ಅವೆಲ್ಲ ಸುಮಾರು ಐಟಮ್ ಮಾಡ್ತಾನ್ರಿ. ಎಲ್ಲೂ ಇದಾರೆ ಅವರು? ಅವರು ಇಲ್ಲೇ ಇದ್ದಾನ್ರಿ, ಇಲ್ಲೇ ಬಂದು ಇದ್ದಾರ. ಬಿದರಿಂದ ಮಾಡ್ತಾನ, ಬೆತ್ತದಿಂದ ಮಾಡ್ತಾನ್ರಿ, ಕುರ್ಚಿ ಗಿರ್ಚಿ ಬಿದರಿಂದ ಮಾಡ್ತಾನ್ರಿ. ಕುರ್ಚಿ ಬಿದರಿಂದು? ಹೌದ್ರಿ, ಆರಾಮ್ ಕುರ್ಚಿ ಮಾಡ್ತಾರೆ, ಅದರಿಂದ ಬೆತ್ತದ್ದೇ ಮಾಡ್ತಾರ. ಈಗೀಗ ಬಿಟ್ಟಾನ್ರಿ, ಬೆತ್ತ ತುಟ್ಟಿ ಆಗಿದ. ಮತ್ತ ಈ ಊಟ ಕುಂದಿರ್ತಾರಲ್ರಿ ಡೈನಿಂಗ್ ಟೇಬಲ್, ಅದನ್ನು ಮಾಡ್ತಾನ್ರಿ, ಅವೆಲ್ಲ ಟ್ರೈನಿಂಗ್ ತಗೊಂಡಾರ. ನೀವು ಕೂಲಿಗೆ ಹೋಗಲ್ಲ? ಏನಮ್ಮ, ಒಟ್ಟ ಬೇರೆ ಕಡೆ ಹೋಗಲ್ಲ, ಮನೆಯಲ್ಲಿ ಕೆಲಸ? ಮನೆಯಲ್ಲೇ ಕೆಲಸ ಮಾಡ್ತೇವ್ರಿ, ಕೂಲಿ ಪಲ್ಲಿ ಹೋಗಲ್ರಿ. ಮನೆ ಹೊಲ ಐತ್ರಿ, ಹೊಲದ ಏನಾರ ಹೋಗ್ರಿ, ಮನೆದ ಹೊಲದಾಗ ಭತ್ತ ಗಿತ್ತ ಹಾಕ್ತಾರಲ್ರಿ. ನೀವು ವರ್ಷದ ಎಲ್ಲಾ ಕಾಲದಲ್ಲಿನೂ ಕೂಡ ಈ ಕೆಲಸ ಇರುತ್ತ? ಇರ್ತೈತ್ರಿ. ಇದು ಬ್ಯಾಸಗಿ ಮಳೆಗಾಲ ಚಳಿಗಾಲ ಅಂತ ಏನಿಲ್ಲ? ಏನಿಲ್ರಿ, ಮಾಡ್ತಾನೆ ಇರ್ತೇವ್ರಿ, ಕೆಲಸ ಗಳ ಇದ್ರ ಕೆಲಸ ಮಾಡ್ತಾನೆ ಇರ್ತೇವೆ. ಗಳ ನೀವು ತಂದ್ರೆ ಇದ್ದೇ ಇರ್ತಾವ? ಮತ್ತೆ ತಂದ್ರ ಮತ್ತೆ ಇದ್ದೇ ಇರ್ತಾವ್ರಿ, ಮಾಡ್ತಾನೆ ಇರ್ತೇವ್ರಿ, ಮಾಡ್ತಾ ಇರ್ತೀರಿ. ಬೇಡಿಕೆ ಇರುತ್ತಾ ವರ್ಷದ ಎಲ್ಲಾ ಕಾಲದಲ್ಲಿ? ಇಲ್ರಿ, ಒಟ್ಟು ಖಾಲಿ ಕುಂದ್ರಲಾರ್ದ ಮಾಡಿ ಇಡ್ತೇವ್ರಿ. ಬೇಡಿಕೆ ಯಾವಾಗ ಜಾಸ್ತಿ? ಈ ಬೇಸಿಗೆ ದಿನಕರಿ ಮದ್ವಿ ಸೀಸನ್ ಜಾಸ್ತಿ ಇರ್ತೈತ್ರಿ. ಮತ್ತೆ ಅವ್ರು ಬಂದು ನಿಮ್ಮಲ್ಲಿ ಕೆಲವೊಂದ್ ಕ್ಷಣ ತಗೊಂಡು ಹೋಗಿ ಮಾರ್ತಾರಲ್ಲ, ಅಂತವ್ರು ಎಲ್ಲಾ ಕಾಲದಲ್ಲಿ ಬರ್ತಾರ ಅಥವಾ ಬೇಸಿಗೆ ಮಾತ್ರ ಬರ್ತಾರೆ? ಅವ್ರು ಯಾವಾಗ್ಲೂ ಬರ್ತಾರೆ, ಯಾವಾಗ್ಲೂ ಅದಾರ್ರಿ, ಹೋಯ್ತಾರೆ ತುಂಬಿಸ್ಕಿನ್ನ ನಾವು ಮಾಡಿಟ್ರಿ. ರೇಟ್ ಚೌಕಾಸಿ ಮಾಡ್ತಾರ ಅವ್ರು? ಇಲ್ರಿ, ಒಂದ ರೇಟ ಮಾಡಿಬಿಡ್ತಾರ್ರಿ, ಎಲ್ಲ ಕಡೆ ಅದ ರೇಟ್ ನಂಗ ಕೊಡ್ತಾರ. ಇಲ್ಲಿ ನೀವು ಯಾರ್ಯಾರು ಇಲ್ಲಿ ಬೂಟಿ ಎಣ್ಣೆದು ಅದು ಇದು ಮಾಡ್ತಿರಲ್ಲ, ಎಲ್ಲರೂ ಸೇರಿ ರೇಟ್ ಫಿಕ್ಸ್ ಮಾಡೋದು ಅಥವಾ ಹೇಗೆ? ಇಲ್ರಿ, ಅವ್ರ ರೇಟ್ ಹೇಳಿದ್ದಾರೆ, ಇಲ್ಲಿ ಎಲ್ಲರೂ ಫಿಕ್ಸ್ ಮಾಡಲ್ರಿ, ರೇಟ್ ಫಿಕ್ಸ್ ಮಾಡಲ್ಲ. ಫಿಕ್ಸ್ ಮಾಡಲ್ಲ. ನೀವ್ ಇಲ್ಲಿ ಮಾಡ್ತಿರಂತ ಜನಕ್ಕೆ ಹೆಂಗ ಗೊತ್ತಾಗುತ್ತೆ? ಅಲ್ಲಿ ಊರಲ್ಲಿ ಮಾಡ್ತಾರಲ್ರಿ ರೇಟ್, ಹಂಗಾಗಿ ನಮ್ಗ ಅವ್ರ ರೇಟ್ ಅಲ್ಲಿ ಅಷ್ಟು ಮಾಡೇವಿ ಅಂತ ಹೇಳ್ತಾರ್ರಿ, ಅಷ್ಟ ರೇಟಿಗೆ ಕೊಡ್ತಾರ್ರಿ. ಮತ್ತೆ ಇದೊಂಥರ ಏನಂದ್ರೆ ಬಿದಿರು ಅಥವಾ ಸೀಳುವಾಗ ಅದನ್ನ ಮಡಚುವಾಗ ಹದಗೊಳಿಸುವಾಗ ಕೈಗೆ ಗಾಯ ಆಗೋದು ಹಂಗೇನ್ ಹಾಕವ? ಹಾಕವ್ರಿ ಸರ, ಕೊಯ್ತಾವ್ರಿ, ಶಿಬಿರ ನಡ್ತಾವ್ರಿ, ಅದ್ರ ತಕ್ಕನ್ನೋದು ಮಾಡೋದು, ಶಿಬಿರ ಪಬ್ರು ನಡ್ತಾವ್ರಿ, ಬೆಟ್ಟಿಗೆ ನಡ್ತಾವ, ಕತ್ತಿ ನೋಡಿತೈತ್ರಿ, ಅದ್ರ ಮಾಡ್ತೇವ್ರಿ. ಹಂಗೇನ್ ಆಗಿತ್ತ ನಿಮ್ಗೆ? ಆಗಿತ್ರಿ, ಕತ್ತಿ ಹೊಡೆದ್ರ ಹಗುರ್ ಹೊಡಿಯೋದಿಲ್ರಿ, ಹೊಡೆದ್ರಿ ಇವೇ ಎರಡು ಬಟ್ಟೆ ಹೊಡಿತಾವ್ರಿ, ಸರಿ ಏನರ ಆಗಿ ಒಂದಿಟ್ಟು ಹೆಚ್ಚು ಕಡಿಮೆ ಹೊಡಿತಾವ್ರಿ, ಇದು ಬೊಟ್ಟು ಸೀಳೆ ಹೋಗ್ತಾವ್ರಿ. ಒಂದ್ಸರಿ ಆಗಿತ್ರಿ ನನಗೆ, ಮತ್ತೆ ಈ ಬಟ್ಟೆಗೆ ಎರಡು ಬಟ್ಟೆ ಹೊರತು ಬೀಳೋದ ಜಾಸ್ತಿ ರೀ. ಯಾವಾಗ ಆಗಿತ್ತು, ಯಾಕಾಗಿತ್ತು? ಈ ಗಣ್ಣು ಬರ್ತೈತಿ ನೋಡ್ರಿ, ಆ ಗಣ್ಣು ಬಂದಾವಾಗ ಒಂದೊಂದು ಗಣ್ಣು ಬಿಗಿ ಇರ್ತಾವ್ರಿ, ಗಂಟು ಇರ್ತಾವ್ರಿ, ಅದು ಹೊಡಿಯೋ ಮುಂದ ತಪ್ಪಿ ಅದು ಹಾರಿ ಬಂದು ಇದು ಕುಂದಿರ್ತೈತಿ, ದೆಬ್ಬಿ ಕಟ್ಟಾಗಿ ಬಂದು ಕುಂದಿರ್ತೈತಿ. ನನಗೆ ಎರಡು ಮೂರು ಸಾರಿ ಬಿದ್ದೈತ್ರಿ, ಈ ಗಣ್ಣಿಗೆ ಹೊಡೆದೈತ್ರಿ, ಇದು ಇನ್ನೂ ಗುರ್ತೈತಿ, ಇದು ಇನ್ನೂ ನುಯ್ತಾವ್ರಿ. ಇದು ಶೀಳಿ ಹೋಗಿತ್ತು, ಮುಳುಗಾಯಿ ಹೆಚ್ಚಿದಂಗಾಗಿತ್ತು, ಬೀಳ್ತಾವ್ರಿ. ಎಷ್ಟೋ ಹುಷಾರಿಂದ ಮಾಡ್ರಿ ಈ ಕತ್ತಿ ಬೀಳ್ತಾವ್ರಿ. ಕೈಗೆ ಏನು ಗ್ಲೌಸ್ ಹಾಕೊಳ್ಳೋದು ಅಂದ್ರೆ ಕೈ ಇಲ್ಲ ಸರಿ, ನಮಗೆ ಹಿಡು ಸಿಗೋದಿಲ್ರಿ, ಅದು ಹಿಡ್ತಕ್ಕೆ ಸಿಗೋದಿಲ್ರಿ. ಇಲ್ಲ ಹದ ಮಾಡುವಾಗ ಹಿಡ್ತಕ್ಕೆ ಸಿಗ್ಬೇಕಾ? ಹೌದೌದ್ರಿ. ಹದ ಮಾಡುವಾಗ ನೀವು ಅದನ್ನ ಒಂದ್ ಹಾಕೊಂಡು ಒಂದ್ ಎರಡ್ ಮೂರ್ ದಿನ ಮಾಡಿದ್ರೆ ನಿಮಗೆ ಹಿಡ್ತಕ್ಕೆ ಸಿಗಾಕ್ ಚಾಲೂ ಆಗುತ್ತೆ. ಇಲ್ಲ ಇಲ್ಲರಿ, ಅದ್ ನಮಗೆ ಇದಾಗೋದಿಲ್ರಿ. ಅದು ಮಾಡಿಲ್ಲ, ನಾವು ಪ್ರಯತ್ನ ಮಾಡಿಲ್ಲ. ಮಾಡಿಲ್ಲರಿ, ಪ್ರಯತ್ನ ಮಾಡ್ಬೇಕು. ಅದ್ರಾಗ ಏನಿದೆ? ಮಾಡಿಲ್ರಿ. ಅದು ನಮಗೆ ಈ ಬಟ್ಟಿನಾಗ ಹಿಡಿದ್ರೆ ನಮಗೆ ಅವು ತಳುವ ದಪ್ಪ ಅನ್ನೋದು ನಮಗೆ ಲೆಕ್ಕ ಸಿಗ್ತೈತ್ರಿ. ಈ ಕೆಲಸ ಮಾಡ್ಕೊಂತ ಏನು ಸಾಧನೆ ಮಾಡಿದ್ರಿ? ಮನೆ ಕಟ್ಸೋದು, ಹೊಲ ಹಿಡಿಯೋದು, ಮಕ್ಕಳಿಗೆ ಓದಿಸೋದು, ಬಟ್ಟೆ ಬರಿ ಹಬ್ಬ ಹುಣ್ಣಿಮೆ ಎಲ್ಲ ಇರ್ತಲ್ಲ, ಹೇಗೆ ಮಾಡ್ತೀರಿ ಅದನ್ನೆಲ್ಲ? ಏನಿಲ್ರಿ, ಎಂತ ಸಂಪಾದನೆ ಏನು ಮಾಡಿದ್ದೇಳ್ರಿ. ದುಡಿಯೋದು ನಮ್ಮ ಹೊಟ್ಟೆಗೆ ಮಟ್ಟಿಗೆ ಸರಿ, ಸಂಪಾದನೆ ಅನ್ನೋದು ಏನಿಲ್ರಿ. ಸಂಪಾದನೆ ಯಾಕಿಲ್ಲ? ಎಲ್ಲಿ ಐತ್ರಿ ಸರ್ ಅವ್ರ ಸಂಪಾದನೆ? ಈಗ ಒಂದ್ ನೂರು ರೂಪಾಯಿ ಕೊಟ್ಟು ಬಿದಿರು ತರ್ತೀರಿ, ಅದ್ಮೊಂದ್ ಏಳೆಂಟುನೂರು ರೂಪಾಯಿಗೆ ಮಾರಾಟ ಮಾಡ್ತೀರಿ, ಮತ್ತೆ ಅಲ್ಲೊಂದ್ ಸ್ವಲ್ಪ ಉಳಿಯುತ್ತೆ ಬ್ಯಾಂಕ್. ಎಂಟುನೂರು ಆಗೋದಿಲ್ರಿ, ಹೆಂಗಾಗ್ತದ್ರಿ ಏಳೆಂಟುನೂರು? ಮತ್ ನೀವೇ ಹೇಳಿದ್ರಲ್ಲ ಹತ್ತು ಮರ ಮಾಡಬಹುದು ಅಂತ. ಒಂದು ಬಿದಿರಿನಲ್ಲಿ ಅದು ಚಲೋ ದೊಡ್ಡ ಗಳ ಇದ್ರ ಹತ್ತಾಗ್ತಾವ್ರಿ, ಅದು ಸಣ್ಣ ಗಳ ಬಂತಂದ್ರ ಮೂರು ನಾಲ್ಕು ಆಗ್ತಾವ್ರಿ. ಇರ್ಲಿ, ಹಂಗಿದ್ದಾಗ ಒಂದ್ ನೂರು ರೂಪಾಯಿ ಕೊಟ್ಟು ಇಲ್ಲಿ ಏಳೆಂಟುನೂರು ರೂಪಾಯಿ ಮಾರಾಟ ಮಾಡಿದ್ರೆ ಅಷ್ಟು ಉಳಿತ ನಿಮ್ಗೆ? ಎಂಟುನೂರು ಆಗೋದಿಲ್ರಿ ಸರ. ಈಗ ಹತ್ತ ಮರ ಹಿಡೀರಿ, ಹತ್ತ ಮರ ಹಿಡಿದ್ರೆ ಇವತ್ತೊಂದ್ ದಿವಸ ನಾವು ದೆಬ್ಬಿ ತೆಗಿಯೋದಾತ್ರಿ. ಇವತ್ತು ಗಳಿಗೆ ಹೋಗ್ಬೇಕ್ರಿ, ಒಂದ್ ದಿವಸದ ಕೆಲಸ ಹಾಳಾದ್ರಿ. ಬಂದು ಮನೆಗೆ ಬಂದು ದೆಬ್ಬಿ ತೆಗಿಬೇಕ್ರಿ, ಎಲ್ಲ ಸೆಲ್ಕಿ ತೆಗಿಬೇಕ್ರಿ. ಸೆಲ್ಕಿ ತೆಗೆದಾಗಿಂದ ಅವನ್ನ ಒಣಸ್ಬೇಕು, ಮತ್ತ ಒಣಸಿಯಾಗಿಂದ ಒಣಗಿಂದ ಅವನ್ನ ಹೆಣ್ಯಾಕ ಚಾಲು ಮಾಡ್ಬೇಕ್ರಿ. ಅಲ್ಲಿಂದ ಒಂದೂವರೆ ದಿವಸ ಹೋಗಿಬಿಡ್ತೀರಿ. ಈಗ ಹೆಣ್ಯಾಕತ್ತಿರ ಒಂದು ಒಪ್ಪತ್ತಿಗೆ ಒಂದು ಏಳೆಂಟು ಮರ ಅದು ಅಂತ ಅಂದ್ರೆ ಅದು ಮತ್ತ ಅದು ಅಷ್ಟ ಮುಗಿಲಿಲ್ರಿ. ಮತ್ತ ಅದಕ್ಕ ದೆಬ್ಬಿ ಮಾಡ್ಬೇಕ್ರಿ, ಒಳಗೊಂದು ಹೊರಗೊಂದು ಹಾಕಕ್ಕ, ಮತ್ ಕಟ್ಬೋಳು ಅಂತ ಹೇಳಿ ಕಟ್ಲಿಕ್ಕೆ ಅವು ಬೇರೆ ಮಾಡ್ಕೋಬೇಕ್ರಿ. ಅದ್ ಮರ ಇದ್ರೆ ತೋರಿ ರಾಮಾಯಣದವ್ರು. ಒಂದ್ ಮರ ಹೆಣಿಬೇಕಾದ್ರೆ ಸುಮಾರು ಖರ್ಚ ಬರ್ತದೆ. ನಾಲ್ಕೈದು ಮರ ಆದ್ರೆ ತೊಂಬತ್ತು ರೂಪಾಯಿ ಜೋಡಿ ಆದ್ರೆ ಎಷ್ಟಾಗ್ತದೆ? ಐ ಹತ್ತು ಮರ ಅದ ಹೇಳ್ರಿ ದಿವಸಕ್ಕ. ತೊಂಬತ್ತೊಂದು ಒಂದು ನಾಲ್ಕೂವರೆ ನೂರು ರೂಪಾಯಿ ಆಗುತ್ತೆ. ನಾಲ್ಕೂವರೆ ಆದ್ರೆ ಗಳಕ್ ಹೋಗಿದ್ದೊಂದ್ ದಿವಸ ಹಿಡೀರಿ, ಒಂದ್ ದಿವಸ ದೆಬ್ಬಿ ತೆಗ್ದದ್ದು ಹಿಡೀರಿ. ಏನ್ ದಂಧೆ ಅನ್ನೋದ್ ಮಾಡೋದ್ ನೋಡ್ರಿ. ಈ ನಮ್ಮ ಮೇದಾರ್ ಜನ ಏನೈತ್ ನೋಡ್ರಿ, ನಂದಷ್ಟ ಅಂತ ಹೇಳ್ತಾ ಹೇಳ್ರಿ, ಅವ್ರದಾದ್ರೂ ಅಷ್ಟೇ ರೀ. ಈ ಬಾಕಿದವ್ರು ಮಾಡೋದು ಅದ್ ಲೆಕ್ಕ ಹಾಕಿದ್ರೆ ಏನ್ ದಂಧೆ ಮಾಡೋದ್ ಮಾಡೋದು ಅಷ್ಟೇ ರೀ. ಅದ್ ಲೆಕ್ಕ ಹಾಕಿದ್ರೆ ಎಂತದು ಫಾಯ್ದೆ ಇಲ್ರಿ. ಏನ್ ಕೂಲಿ ಹೋಗದ ಮನ್ಯಾಗ ಹೆಂಗಸರು ನಾವು ಖಾಲಿ ಕುಂದ ಮಾಡೋದ್ರಿ ಅಷ್ಟೇ. ಈಗ ಬಿಟ್ಟು ಕೂಲಿ ಹೋಗ್ತಾ ಇದಾರೆ ಕೆಲವೊಂದು. ಹೌದೌದ್ರಿ, ಈ ಪುರಿಯಟ್ ಆಗಲ್ಲ ಅಂತ ಹೇಳಿ ಗಟ್ಟಿದ್ದವ್ರು ಹೋಗ್ತಾರ್ರಿ. ಕೆಲವು ಮಂದಿ ಹೆಣ್ಮಕ್ಳಿಗೆ ಹೊರಗೆ ಕಳಿಸೋದು ಬೇಡ ಅಂತ ಹೇಳಿ ಎರಡ ಮರ ಆಗ್ಲಿ ಮನೆ ಮಾಡ್ರಿ ಅಂತ ಹೇಳಿ ಮನೆ ಮಾಡಕ್ ಹಚ್ತಾರ. ಏನ್ ಒಂದ್ ಸಾರಿ ತಿಂಗಳಿಗೋ ಹದಿನೈದು ದಿವಸಕ್ಕ ಎಂಟು ದಿವಸಕ್ಕ ಒಂದ್ ಹತ್ತ ಇಪ್ಪತ್ತು ಮರ ಆದ್ರೆ ತಗೊಂಡೋಗ್ತಾರೆ, ಸಂತೆ ಕರ್ತು ನಡೆಸ್ತಾರ. ಕಷ್ಟ ಇದೆ, ಕಷ್ಟ ಐತ್ರಿ ಸರ್. ಬಿದ್ರಿನಲ್ಲಿ ಈ ಮ್ಯಾದಾರ್ ಜನಗಳದ್ ಏನೈತ್ರಿ, ಬಹಳ ಕಷ್ಟ ಐತ್ರಿ. ನೋಡ್ಲಿಕ್ಕೆ ಜನಕ್ಕೆ ಏನಾಗ್ತೈತ್ರಿ, ಏನ್ ದುಡಿತಾರ ಮರೆಯ ಈ ಮಾಲ್ ನೋಡಿ ಎಷ್ಟೋ ಅದಾವ ಅಂತ. ಅಷ್ಟದ್ರಕ್ಕಿಂತ ಹೆಚ್ಚಿಗೆ ಅಲ್ಲಿ ಸಾಲ ಆಗಿರ್ತೈತ್ರಿ. ಇವತ್ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕಾದ್ರಿ ಇವತ್ತೊಂದು ಐದ್ನೂರು ಸಾವಿರ ಮರ ಮಾರಿದೆ ಅಂತ ಹೇಳಿ ಅಷ್ಟು ದುಡ್ಡು ಅಲ್ಲಿ ಸಾಲನ ಆಗಿರ್ತೈತ್ರಿ ಅಂಗಡಿಯಾಗ. ಅಂದ್ರೆ ಹೊಟ್ಟಿ ಮಟ್ಟಿ ಕಟ್ಟಿ ಎಲ್ಲಿ ಸಾಲ ಇಲ್ದಂಗ ಒಂದ್ ಅಂಗಡಿಯಾಗ ಸಾಲ ಮಾಡಿಸಿರ್ಬೇಕು ನೋಡ್ರಿ. ಅದು ಅಲ್ಲಿಂದ ತಂದು ಅವ್ರಿಗೆ ಸಾಲ ಕೊಡೋದು, ಗಳನೀರಿಗೆ ಕೊಡೋದು, ಹಿಂಗಾಗ್ತವ್ರಿ. ಏನೋ ಉಳಿತೈತಿ, ಉಳಿಯಲ್ಲ ಅಂತ ಇಲ್ಲ, ಎಲ್ಲ ಹಾನಿಕೆ ಹಾನಿ ಹೋಗ್ತದೆ, ಬಾಲ ಉಳಿತೈತಿ ಅಂದ್ರಲ್ಲ ಹಂಗ ಒಂದ್ ಸ್ವಲ್ಪ ಸ್ವಲ್ಪ ಉಳಿಬಹುದ್ರಿ. ತಿಂಗಳಗಟ್ಟಲೆ ಎರಡು ತಿಂಗಳ ಮುಟ್ಲ ಕೆಲಸ ಮಾಡಿ ಗುಡ್ಡಿ ಮಾಡ್ತೇವ್ರಿ ನಾವು. ಈಗ ಬಿಟ್ಬಿಟ್ಟಿರಿ ಅದನ್ನ, ಲೆಕ್ಕ ಹಾಕಿದ್ರೆ ಏನೂ ಬೀಳೋದಿಲ್ರಿ. ಮ್ಯಾದಾರ್ ಬಹಳ ಕಷ್ಟ ಐತ್ರಿ, ನೋಡ್ಲಿಕ್ಕೆ ಬಾರಿ ದುಡಿಮೆ ಅಂತ ಅನಿಸ್ತೈತ್ರಿ. ಈ ಗಳ ತರೋದು ಮಾಡೋದು ನೋಡಿದ್ರಿ ಬಹಳ ತೊಂದರೆ ಐತ್ರಿ. ಈಗ ಗಳನು ಸಿಗೋದಿಲ್ರಿ, ಈಗ ಮೊದ್ಲಂಗಿಲ್ರಿ ಗಳ. ಗಳ ಇಷ್ಟೇ ಗಳಕ್ಕೆ ಈಗ ಎಂಬತ್ತು ರೂಪಾಯಿ ನೂರು ರೂಪಾಯಿ ಹೇಳ್ತಾರ್ರಿ. ಈಗ ಆ ದೊಡ್ಡ ಗಳ ಇದ್ರೆ ಕೊಡ್ಬೋದ್ರಿ. ಈಗ ಸಣ್ಣ ಸಣ್ಣಗಳಿಗೆ ಐವತ್ತು ಅರವತ್ತು ಎಂಬತ್ತು ನೂರು ಹೇಳ್ತಾರ್ರಿ. ಒಂದ್ ಸ್ವಲ್ಪ ಬಿಟ್ಕೊಡಲ್ಲ, ಬಿಟ್ಕೊಡೋದಿಲ್ರಿ. ಅಂದ್ರ ನಾನ್ ಹೋದೆ ಹತ್ತು ರೂಪಾಯಿ ಐವತ್ತು ಹೇಳಿದೆ, ನಾ ಅರವತ್ತು ಕೊಡ್ತೇನೆ ಕೊಡು ಅಂತಾನ್ರಿ. ಮತ್ತೊಬ್ಬ ಏನ್ ಹೇಳ್ತಾನ್ರಿ, ನಾನ್ ಎಪ್ಪತ್ತು ಕೊಡ್ತೇನೆ ಕೊಡು ಅಂತ ಹೇಳ್ದೆ. ಹಿಂಗ ಅಂದ್ರೆ ಗಳ ಸಿಕ್ಕ್ರೆ ಸಾಕ್ರಿ ಅವ್ರಿಗೆ. ನಾವ್ ಹೋದವರಿಗೆ ಗಳ ಸಿಕ್ಕ್ರೆ ಸಾಕ್ರಿ. ಮೊದ್ಲ ಹತ್ತು ರೂಪಾಯಿ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಹಿಂಗ್ ಮಾಡಿ ಏರ್ಸಿ ಮೊದ್ಲ ಹದಿನೈದು ಇಪ್ಪತ್ತು ತರ್ತಿದ್ವಿ ನಾವು ಒಂದ್ ಗಳಿಗೆ. ಈಗ ಎಂಬತ್ತು ನೂರು ಕುಗ್ಯಾರ್ರಿ. ಹೊಟ್ಟೆ ಬಟ್ಟೆ ಅಷ್ಟೇ ಆಯ್ತು ಅಂತ ಹೇಳ್ತಾರ ನಿಜನಾ? ಹೌದ್ರಿ, ಇದೇನು ದುಡ್ಡು ಮಾಡಕ್ ಆಗಲ್ರಿ. ಏನ್ ಅಷ್ಟ ಅವತ್ತಿನ ಮಟ್ಟಿಗೆ ಕಷ್ಟ ರೀ. ಖರ್ಚರಿ ದುಡ್ಡು ಮಾಡಿ ಇಡಾನು ಮಕ್ಕಳಿಗೆ ಹಾಕತಿ ಏನ ಅನ್ನಂಗಲ್ರಿ. ಅದು ಮಕ್ಕಳನ್ನ ಓದಿಸಿದ್ರಿ? ಓದಿ ಎಲ್ಲ ಮುಗ್ದ ಬಿಟ್ಟಾರ್ರಿ. ಏನ್ ಮಾಡ್ತಾರೆ ಮಕ್ಕಳೆಲ್ಲ? ಮಕ್ಕಳು ಒಬ್ಬವ ಟಿವಿ ರಿಪೇರಿ ಮಾಡ್ತಾನ್ರಿ, ಒಬ್ಬ ಹೊಲ ಕೆಲಸ ಮಾಡ್ತಾನ್ರಿ, ಒಬ್ಬ ವಾಟರ್ ಮ್ಯಾನ್ ಅದಾನ್ರಿ. ನೀರು ಅವರು ದುಡಿತಾರ? ಕೈ ತುಂಬ ದುಡಿತಾರ. ಅವ್ರದ್ದು ಖರ್ಚು ವೆಚ್ಚ? ಅವರು ಖರ್ಚು ವೆಚ್ಚ ಅದಾವಲ್ರಿ. ಮತ್ತೆ ಮನೆ ನಿಮ್ದು ಸ್ವಂತ? ಇದು ಸ್ವಂತ. ಹೊಲ ಹಿಡ್ದಿದ್ದು ಹೆಂಗೆ? ನಮ್ಮ ಅಜ್ಜ ನಾಚ್ತಿ, ಹಿರಿಯರದಿಂದ ಬಂದಿದ್ದು. ನೀವೇನ್ ಮಾಡಿಲ್ಲ? ನಾವೇನ್ ಮಾಡಿಲ್ಲ. ಮಕ್ಕಳನ್ನ ಆಸ್ತಿಯಾಗಿ ಬೆಳೆಸಬೇಕು ಅಂತ ಹೇಳ್ತಾರ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿರಿ ನೀವು. ಹೌದ್ರಿ. ಖುಷಿಯಿಂದ ಇದ್ರ ಅಥವಾ ಇದೇನು ಕಷ್ಟ ಸುಖ ಇರುದ ಅಂತೇಳಿ ಅನ್ಸುತ್ತ? ಹೇಗೆ? ಏನಿಲ್ರಿ, ಖುಷಿಯಿಂದ ಅದಾವ್ರಿ ಸರ. ಈಗೆಲ್ಲ ಇನ್ನು ಮುಂದೆ ಏನು ಮಕ್ಕಳನ್ನ ಬಿಟ್ಟಿದ್ರಿ? ಆಗ್ಲಿ, ಇಷ್ಟೆಲ್ಲ ಮಾಡ್ಕೊಂತ ಆಕಳ ಸಾಕಿರಿ, ಒಂದಿಷ್ಟು ಕೋಳಿ ಸಾಕಿರಿ, ಒಂದಿಷ್ಟು ಹೊಲ ಮಾಡಿರಿ, ಅದು ನಿಮಗೆ ಉಪಯೋಗ ಆಗಿದೆ. ಮತ್ತು ಕುರಿ ಇದ್ದೀರಿ ಸರ್, ಲೋನ್ ತೆಗ್ದಿದ್ರಿ. ಲೋನ್ ತೆಗೆದ್ರೆ ಸುಮಾರು ಕುರಿ ಸತ್ತೋಗ್ಬಿಟ್ಟವ್ರಿ. ಅದ ಕೊರೋನಾ ಬಂದ್ಬಿಡ್ತು ನೋಡ್ರಿ ಫಸ್ಟಿಗೆ. ಆ ವರ್ಷ ಸುಮಾರು ಕುರಿ ಸತ್ತವ್ರಿ. ಯಾಕೆ? ರೋಗ ಬಂದ್ರಿ. ಅವಾಗ ನೋಡಿದ್ರ ಡಾಕ್ಟ್ರು ಬಂದು ಚೆಕಪಿಗೆ ಬರಂಗಿಲ್ರಿ. ಅಲ್ಲ, ಅವನ ಪರಿಸ್ಥಿತಿನ ಹಂಗಿತ್ತರಿ. ಅದ್ರಕ್ ಬಾಳ ಲಾಸ್ ಆಗಿಬಿಡ್ತಾರ. ನಾನು ಎಷ್ಟು ಕುರಿ ಸತ್ತು? ಸುಮಾರು ಒಂದು 15 ಕುರಿ ಹೋಗ್ಬಿಡೋರಿ. ಅವಾಗ ಡಾಕ್ಟ್ರು ನೋಡಂಗಿಲ್ಲ, ನಾವು ಹೊರಗೆ ಹೋಗಂಗಿಲ್ಲ, ಮನಿ ಬಿಟ್ಟು ಹೊರಗೆ ಹೋಗಂಗಿಲ್ರಿ. ಔಷಧನು ತರಕ ಹಾಕಿರ್ಲಿಲ್ಲ. ಎಲ್ಲಿ ಬಾಗ್ಲಾನ ತೆಗಿಯಂಗಿಲ್ರಿ ದವಾಖಾನೆಗಳು. ಔಷಧ ಅಂಗಡಿನು ತೆಗಿತಿರ್ಲಿ? ಎಂತ ಇಲ್ರಿ. ಅವು ಔಷಧಿ ಅಂಗಡಿ ಜನರ ಇದು ತೆಗಿತಿದ್ರಿ, ಮೆಡಿಕಲ್. ಈ ಇದು ದವಾಖಾನೆಗೆ ಹೋದ್ರೆ ಮಾತ್ರ ಸಿಗೋದ್ರಿ. ಪ್ರಾಣಿಗಳು ಬಂದ ಇದ್ದು ಬಿಡ್ರಿ. ಅಲ್ಲ, ಹೊರಗೆ ಹೋಗೋದ್ ಕಷ್ಟ. ಡಾಕ್ಟರ್ ಫೋನ್ ನಂಬರ್ ಇರ್ಲಿಲ್ಲ? ಇರ್ಲಿಲ್ರಿ. ಕಡೆಗೆ ಒಂದ್ ಸಾರಿ ಸಿಗತ್ರಿ, ಸಿಕ್ ಫೋನ್ ಮಾಡಿದ್ರೆ ಅದು ಒಂದ್ ಎರಡು ಕುರಿಯನ್ನ ಪೂಟ ಹೊಡೆದಿಡು ಅಂತ ಅಂದ್ರಿ. ಅವ್ ತೋರಿಸಿದ್ರೆ ಡಾಕ್ಟರ್ ಇಲ್ದ ಬರೋದಿಲ್ಲ ಅಂದ್ರಿ. ಡಾಕ್ಟರ್ ನಿಲ್ಸಿ ಹೊಡಿಬೇಕಂತ ಬರ್ಲಿಲ್ರಿ. ಕಡೆ ಸುಮ್ಮನೆ ಕೈ ಬಿಟ್ಟಿದ. ಅದ್ರ ದುಡ್ಡು ಬರ್ಲಿಲ್ಲ? ದುಡ್ಡು ಬರ್ಲಿಲ್ರಿ. ಕಡೆಗೆ ಅವ್ ಕುರಿ ಮಾರಿ ಸಾಲ ತುಂಬಾನ ಮಟ್ಟ ಅಂದ್ರಿ. ಆ ಕುರಿ ಹೋದು ಆ ಸಾಲ ಅಲ್ಲಿ ಕಟ್ಬಾಕಿ ಆಗಿಬಿಡ್ತೀವಿ. ಒಂದ್ 30,000 ರೂಪಾಯಿ ಬ್ಯಾಂಕ್ ಏನ್ ಮಾಡಿದ್ರಿ? ಆ ತುಂಬಿಲ್ರಿ, ಹಂಗ ಬಿದ್ದೈತ್ರಿ. ಅದು ಸಾಲ ತಗೊಂಡು ಕುರಿ ಸಾಕಿದ್ರಿ, ಕುರಿ ಸತ್ ಹೋಗ್ಬಿಟ್ಟು. ಎಷ್ಟು ಜೀವಂತ ಇದ್ದು? ಜೀವಂತ ಒಂದು ಇಲ್ಲ ಇದ್ರಿ. ಅಷ್ಟು ಸತ್ವ ಎಲ್ಲ ಹೋದ್ರಿ. ನನ್ನ ಕಡೆ ಬದುಕಲ್ಲ ಅಂತ ಹೇಳಿ ಬೇರೆ ಕಡೆ ಒಂದು 4-5 ಕುರಿ ಬಿಟ್ರಿ. ಅವು ಸತ್ ಹೋಗ್ಬಿಡ್ರಿ. ನನ್ನ ಅಲ್ಲಿ ಹಾಕಕ್ಕೆ ಎಂತ ಮಾಡಿದ್ರಿ? ಅವು ಬದುಕಲ್ಲ. ಅದೇ ಹಂಗೆ ನಿಮ್ಮ ಕುರಿನ ಅಷ್ಟೇ ಸರ್? ಏನೇ ರೀ, ನನ್ನ ಹಣೆ ಬರ್ರಿ. ಮತ್ತೆ ನಾ ಹೋಗಿ ನೋಡಿ ಬಂದ್ರಿ. ಮತ್ತೆ ಬಿಡ್ಲಿಲ್ಲ, ನೋಡಿ ಬಂದೆ. ನಮ್ಮ ಅಷ್ಟೇ ಹೋದ್ರಿ. ಅದೇನೋ ಇನ್ಫೆಕ್ಷನ್ ಆಗಿದೆ. ಏನೇನ್ರಿ ಅದು? ಈಗ ಕೋಳಿ ಅಂತವೆಲ್ಲ ಹೊಲದಾಗ ಅಕ್ಕಿ ನಿಮಗೆ ಬೇಕಾದಷ್ಟು ಆಗತ್ತವ ವರ್ಷಕ್ಕೆ ಬೇಕಾದಷ್ಟು? ಹಂಗ ಊಟ ಮಾಡಿದ್ರ ಸಾಕಾಗದಿಲ್ರಿ. ಅವು ಈಗ ಅಲ್ಲಿ ಮಾಡಿದ್ರ ಬೆಳೆದ ಭತ್ತ ಊಟಕ್ಕೆ ಇಟ್ಕೊಂಡ್ರೆ ಮಾರ್ಲಿಕ್ಕೆ ಸಾಲ ತೀರ್ಸಕ್ಕಾಗೋದಿಲ್ರಿ. ಸಾಲ ತೀರಿಸಿದ್ರ ಊಟಕ್ಕಿಲ್ಲ. ಹಿಂಗ ಒಟ್ಟು ಅದ್ರಕ್ಕ ಒಂದಿಷ್ಟು ಸುಧಾರಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ ಕುರಿಗೆಲ್ಲ? ಮಾಡಿದ್ರಿ. 70,000 ಇದ್ದ 30,000 ತುಂಬಿದ್ರಿ. ಮೊದ್ಲು ಒಬ್ಬ ಏನ್ ಮಾಡಿದ್ರಿ, ಸುಮಾರು ನಾವೊಂದು 3-4 ಅಂತ ತುಂಬಿದ್ದೇನ್ರಿ. 1,000, 2,000 ಗಟ್ಲೆ. ಅವ್ ಏನಿಲ್ಲ, ಚೀಟಿ ಪಾವತಿ ಕೊಡ್ರಿ. ಕೊಡ್ಲೇ ಇಲ್ಲ. ಅವ್ನ ಹೊರಗಾಗಿ ಹೋಗ್ಬಿಟ್ಟ. ಅವ್ನು 10 ಪೈಸಾನು ಜಮಾ ಮಾಡ್ಕೊಳ್ಳೋದು. ಈಗೀಗ ಬಂದವ ತುಂಬು ಅಂತೇಳಿ ನಂದು 60 ವರ್ಷದ ಹಿಡ್ಕೊಂಡು ಕುಂತಾನ್ರಿ. ತೊಂದ್ರೆ ಆಗಿದೆ ಇರುತ್ತೆ. ಹಾ, ಅದ ಹಸುನ್ ಸಾಕಿರಿ ಒಂದು? ಹಾ, ಹಸು ಅದಾವ್ರಿ. ಅವು ಆಕಳುಗಳು ಅದಾವ್ರಿ ಅಂತ ಒಂದ್ ಎರಡು ಅದಾವ್ರಿ ಇಟ್ಕೊಂಡೆ. ಹಾಲು ಸಾಕು? ಇಲ್ಲ, ಹಾಲು ಇನ್ನು ಮಣಿಕಿರಿ. ಅವು ಮೊನ್ನೆ ಹೀಟಿಗೆ ಬಂದಿದ್ದವ್ರಿ. ಹಾಲು ಕೊಂಡ ತರುದು? ಹೌದ್ರಿ. ಮುಂಚಿನಿಂದ? ಮುಂಚೆ ಆದ್ರೆ ಕೊಂಡ ತತ್ತಿದ್ರಿ. ಅವ್ರು ಸಣ್ಣ ಸಣ್ಣ ಇದ್ದವ್ರೆ, ಈಗ ದೊಡ್ಡಾಗ್ಯಾವ್ರಿ. ಒಟ್ಟು ಸಾಕೇ ಇಲ್ಲ ನೀವು ಹಾಲು ಕೊಂಡು? ಸಾಕಿದ್ದ ಇಲ್ರಿ. ಹಾಲು ಅಷ್ಟು ಕೊಡಲ್ರಿ ಅವು. ಹಂಗಾಗಿ ಹೊರಗಡೆ ಎಣ್ಣ ತರ್ತಾರ್ರಿ. ಹೊರಗೆ ತಂದ್ಬಿಡ್ತೀರಿ? ಮೇವು ಅವಕ್ಕೆಲ್ಲ? ಮೇವು ಐತ್ರಿ. ನಮ್ದ ಹೊಲ್ದು ಹುಲ್ಲು ಐತಿ. ಸಾಕಷ್ಟು? ಸಾಕಷ್ಟು ಹಾಕತ್ರಿ. ಅವು ತಾವೇ ಮೇಯ್ಕೊಂಬರ್ತಾವ ಹೊರಗೆ ಬಿಟ್ಟಾಗ? ಮೇಕೆ ಬರ್ತಾವ್ರಿ, ಸಂಜೆ ಹುಲ್ಲು ಹಾಕ್ತೇವ್ರಿ. ಆಗ್ಲಿ, ಜೀವನ ನಿಮ್ಗೆ ಖುಷಿ ಏನು ಅನ್ಸಿದೆ? ಮತ್ತೆ ಹೆಂಗೋ ಒಂದ್ ಸ್ವಲ್ಪ ಕೈ ಹಿಡ್ದಿದೆ ಬಿದಿರು ನಮಗೆ ಅಂತ ಅನ್ಸಿರುತ್ತೆ. ಬಿದಿರು ಒಂದಿಟ್ಟು ಕೈ ಹಿಡ್ದ್ರಿ. ಮತ್ತೆ ಅಡ್ಡಿಲ್ರಿ ಬಿದಿರಿನ ಕೆಲಸ. ಒಟ್ಟು ಏನ್ರಪ್ಪ, ದುಡ್ಡು ಮಾಡಕ್ಕಾದ್ರಿ, ಮತ್ತೊಬ್ರು ಸಾಲ ತೀರ್ಸಕ್ ಆಗೋದಿಲ್ರಿ. ಒಟ್ಟು ಮನಿ ಸಂಸಾರಕ್ಕೆ ಸಣ್ಣ ಕಡ್ಡಿ ಇಲ್ರಿ. ಒಳ್ಳೆದು. ಇಬ್ರು ದಂಪತಿಗಳು ಸೇರಿ ಕಷ್ಟ ಸುಖ ಹಂಚ್ಕೊಂಡ್ರಿ ನಿಮ್ಮ ವೃತ್ತಿಯಲ್ಲಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುಗಳೇ, ಇದುವರೆಗೂ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಬಿದಿರು ಉತ್ಪನ್ನಗಳನ್ನು ಮೌಲ್ಯವರ್ಧನೆಗೊಳಿಸುತ್ತಿರುವ ರೇಣಪ್ಪ ಇಡುಗೂಡ್ ಹಾಗೂ ಅವರ ಪತ್ನಿ ಗಿರಿಜಾ ರೇಣಪ್ಪ ಇಡುಗೂಡ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಎಚ್ಪಿ ರಾಮಡಗಿ. ಸಲಾಮ್ ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ್ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಅರೆ ಪಹಲೆ ಐಸಾ ನಹೀ ಥಾ ಉಷ್ಣಾ ಅಪ್ನೇ ಬಡೇ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾ ದಿಖ್ತಿ ಶುದ್ಧತಾ ಝಲಕ್ತಿ ಥಾ ಮಾಟಿ ಹೀ ತಂದು ಔರ್ ಲೋ पहली वाली बात कहा परंतु सब नहीं डाले सब नहीं आज भी लाखों जागरूक किसान परंपरागत विधि से फसल उगा रहे पर्चा कम और उपज की कीमत भी बेहतर पा रहे सच है एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से खेती शुरू करूंगा माटी से प्रेम की परंपरा है परंपरागत खेती बांधवरे ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಭಾರತ ಸರ್ಕಾರ. ನಮಸ್ಕಾರ ಶ್ರೋತೃಗಳೇ, ತಮಗೆಲ್ಲರಿಗೂ ಸ್ವಾಗತ. ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ ಕಾರ್ಯಕ್ರಮವನ್ನ ಆಲಿಸೋದಕ್ಕೆ ಈ ಕಾರ್ಯಕ್ರಮ ನಿಮ್ಮನ್ನು ತಲುಪುತ್ತಿದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸೌಜನ್ಯದಿಂದ. ನಾನು ನಿಮ್ಮ ರವಿ. ಮತ್ತು ನಾನು ಪೂಜಾ. ಶ್ರೋತೃಗಳೇ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೆ. ಅಂಥವುಗಳಲ್ಲಿ ಒಂದು ಮಹತ್ವದ ಯೋಜನೆಯ ಉದ್ದೇಶ ಸಮಾಜದ ಕೊಟ್ಟ ಕೊನೆಯಲ್ಲಿರುವ ದೀನ ದುರ್ಬಲ ವರ್ಗಗಳ ಸಬಲೀಕರಣ ಮತ್ತು ಆರ್ಥಿಕವಾಗಿ ಮೇಲೆತ್ತುವುದು. ಈ ಯೋಜನೆಯ ಹೆಸರು ಪ್ರಧಾನ ಮಂತ್ರಿ ದಕ್ಷತೆ ಮತ್ತು ಕುಶಲತೆ ಸಂಪನ್ನ ಹಿತಗ್ರಾಹಿ ಯೋಜನೆ, ಅರ್ಥಾತ್ ಪಿಎಂ ದಕ್ಷ ಯೋಜನೆ. ಶ್ರೋತೃಗಳೇ, ಸಮಾಜದ ದುರ್ಬಲ ವರ್ಗಗಳಾದ ಪರಿಶಿಷ್ಟ ಜಾತಿ, ಇತರ ಹಿಂದುಳಿದ ವರ್ಗ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗ, ಸಫಾಯಿ ಕರ್ಮಚಾರಿಗಳು, ಕಸ ಸಂಗ್ರಹಿಸುವವರು ಹಾಗೂ ಅವರನ್ನು ಅವಲಂಬಿಸಿರುವವರು ಈ ಯೋಜನೆಯ ಪ್ರಯೋಜನವನ್ನ ಪಡ್ಕೋಬಹುದು. ಹಾಗಾದ್ರೆ ಇಂದು ನಾವು ಈ ಪಿಎಂ ದಕ್ಷ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕೇಳೋಣ ಈ ಚಿತ್ರಗೀತೆ. ಶ್ರೋತೃಗಳೇ, ಈಗ ಕೇಳೋಣ ಪಿಎಂ ದಕ್ಷ ಯೋಜನೆಗೆ ಸಂಬಂಧಿಸಿದ ಈ ಕಥೆಯನ್ನ. ಹಲೋ ಹೇಳು ರಜನಿ, ಏನು ಇಷ್ಟು ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡ್ತಾ ಇದೀಯಾ? ಏನ್ ಸುಮಾ, ಯಾಕಿಷ್ಟು ಟೆನ್ಷನ್ ಅಲ್ಲಿದೆಯಾ? ಜೀವನದಲ್ಲಿ ಎಲ್ಲಾ ಕಡೆ ಕತ್ಲೆ ಕವಿದಾಗ, ಎಲ್ಲೂ ಬೆಳಕಿನ ಕಿರಣ ಕಾಣದೇ ಇದ್ದಾಗ ಮನುಷ್ಯಂಗೆ ಚಿಂತೆ ಟೆನ್ಷನ್ ಆಗೇ ಆಗುತ್ತಮ್ಮ. ನೌಕರಿ ಅಂತೂ ಸಿಗೋದಿಲ್ಲ, ಚೂರ್ ಪಾರು ಬ್ಯೂಟಿಷಿಯನ್ ಕೆಲಸ ಏನ್ ಬರುತ್ತೆ ಅದನ್ ಮಾಡೋದಕ್ಕೆ ಕೈಯಲ್ಲಿ ರೊಕ್ಕ ಇಲ್ಲ. ಮತ್ತೆ ಅದೇ ಬೇಜಾರಿನ ಮಾತು, ಈಗ ನೀನು ಏನ್ ಮಾಡ್ತಾ ಇದೀಯಾ? ದೇವ್ರ ಗುಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಕೈ ಮುಗಿದು ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಳ್ಳೋದಕ್ಕೆ. ಸರಿ, ನೀನು ಗುಡಿಗ್ ಹೋಗ್ಬಾ, ಆಮೇಲೆ ನನ್ನ ಹೂವಿನ ಅಂಗಡಿಗೆ ಬಂದು ಮಾತಾಡು. ಇವತ್ತು ಇಲ್ಲಿ ಹೊಸ ಹೊಸ ಹೂ ಬಂದಿದೆ, ಇವನ್ನೆಲ್ಲ ನೋಡಿ ನಿನ್ಗೆ ಟೆನ್ಷನ್ ದೂರ ಆಗತ್ತೆ. ತಮಾಷೆ ಮಾಡ್ತಾ ಇದೀಯಾ? ತಮಾಷೆ ಅಲ್ವೇ, ನಿಜ ಹೇಳ್ತಾ ಇದ್ದೀನಿ. ನೀನು ಬೇಗ ಇಲ್ಲಿಗ್ ಬಾ. ಆಯ್ತು ರಜನಿ, ಬರ್ತೀನಿ. ಒಂದೆರಡು ಬಳ ಕಾಕಡ ಕೊಡ್ರಿ, ಬಿಡಿ ಹೂವನ್ನ ಸ್ವಲ್ಪ ಹಾಕಿ. ಹಾ, ದುಡ್ಡು ಎಷ್ಟಾಯ್ತು? 20 ರೂಪಾಯಿ ಅಂಕಲ್. ಹಾ, ಇದು ತಗೊಳ್ಳಿ. ಅರೆ ಸುಮಾ, ಬಂದ್ಯಾ? ಗುಡಿಯಿಂದ ನನಗೆ ಪ್ರಸಾದ ತಂದ್ಯಾ? ಇದು ತಗೋ, ಇಲ್ಲಿ ಕರೆದಿದ್ ಯಾಕೆ ಅಂತ ಕೇಳಬಹುದಾ? ಇಲ್ಲಿ ಕೇಳು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಒಂದು ಯೋಜನೆ ಶುರುವಾಗಿದೆ. ಅದರ ಹೆಸರು ಪಿಎಂ ದಕ್ಷ ಯೋಜನೆ. ಪಿಎಂ ದಕ್ಷ ಯೋಜನೆನ? ಹೌದಮ್ಮ. ಈ ಯೋಜನೆಯ ಸಹಾಯದಿಂದ ನೀನು ಬ್ಯೂಟಿಷಿಯನ್ ಕೋರ್ಸ್ ನಲ್ಲಿ ಟ್ರೈನಿಂಗ್ ತಗೋಬಹುದು, ಆಮೇಲೆ ನಿನ್ನ ಸ್ವಂತ ಪಾರ್ಲರ್ ಓಪನ್ ಮಾಡಬಹುದು. ಇದೆಲ್ಲ ಆಗೋ ಮಾತಲ್ಲ ಬಿಡು. ಆಗತ್ತೆ ಸುಮಾ, ನನ್ನನ್ನ ನಂಬು. ಈ ಯೋಜನೆ 2020-21 ಜಾರಿಗೆ ಬಂದಿದೆ. 2025-26 ನಡೆಯುತ್ತಂತೆ. ಅಲ್ಲಿವರೆಗೆ ಸುಮಾರು 2,71,000 ಜನರಿಗೆ ಟ್ರೈನಿಂಗ್ ಕೊಡೋ ಗುರಿ ಇದೆಯಂತೆ. ನೀನು ಈ ಯೋಜನೆಯ ಲಾಭ ತಗೋ. ಅಂದ್ರೆ ನಾನು ಈ ಯೋಜನೆಯ ಲಾಭ ತಗೊಳ್ಳಕ್ಕೆ ಯೋಗ್ಯ ಇದೀನ? ನೋಡು, ಎಸ್ಸಿ, ಒಬಿಸಿ, ಇಬಿಸಿ, ಅಲೆಮಾರಿ, ಅರೆ ಅಲೆಮಾರಿ ಜನ, ಸಫಾಯಿ ಕರ್ಮಚಾರಿಗಳು, ಕಸ ಹೆಕ್ಕೋರು, ಇವರನ್ನ ಅವಲಂಬಿಸಿಕೊಂಡಿರೋರು ಈ ಪಿಎಂ ದಕ್ಷ ಯೋಜನೆಯ ಲಾಭ ತಗೋಬಹುದು. ಇದರಲ್ಲಿ ಕೈ ಕಸಬುದಾರರು, ಶಿಲ್ಪಿಗಳು ಇತ್ಯಾದಿಗಳಿಗೆ ಫ್ರೀ ಟ್ರೈನಿಂಗ್ ಕೊಟ್ಟು ಅವರನ್ನ ಇನ್ನೂ ಹೆಚ್ಚು ಸ್ಕಿಲ್ ಇರೋರನ್ನಾಗಿ ಮಾಡಲಾಗುತ್ತೆ. ಇದಕ್ಕೆ ಅಪ್ಸ್ಕಿಲಿಂಗ್ ಮತ್ತು ರೀಸ್ಕಿಲಿಂಗ್ ಅಂತ ಕರೀತಾರೆ. ಅದಾದ್ಮೇಲೆ ಸ್ವರೋಜ್ಗಾರ್ಗಾಗಿ ಸಾಲವನ್ನು ಕೊಡಿಸ್ತಾರೆ. ನೀನ್ ಹೇಳೋದನ್ನ ಕೇಳಿದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇದಂತೂ ನನ್ನಂತವ್ರಿಗೆ ತುಂಬಾ ಒಳ್ಳೆ ಯೋಜನೆ. ಪುಕ್ಕಟೆ ಟ್ರೈನಿಂಗ್ ಸಿಗುತ್ತೆ, ಬಿಸ್ನೆಸ್ ಮಾಡೋಕೆ ಲೋನ್ ಕೂಡ ಸಿಗುತ್ತೆ, ಇನ್ನೇನ್ ಬೇಕು? ಹ್ಮ್, ಇಷ್ಟೇ ಅಲ್ಲ, ಟ್ರೈನಿಂಗ್ ಜೊತೆ ಸ್ಟೈಪಂಡ್ ಅನ್ನು ಕೊಡ್ತಾರೆ. ಅಂದ್ರೆ ತಿಂಗಳು ತಿಂಗಳು ಪಗಾರನು ಕೊಡ್ತಾರೆ. ಹೌದಾ? ಆದ್ರೆ ಟ್ರೈನಿಂಗ್ ತುಂಬಾ ದಿನ ನಡೆಯುತ್ತಾ? ಅಪ್ ಸ್ಕಿಲಿಂಗ್ ರೀಸ್ಕಿಲಿಂಗ್ ಟ್ರೈನಿಂಗ್ 35-60 ತಾಸಿಂದ ಇರುತ್ತೆ. 35 ದಿನದಲ್ಲಿ ಪೂರ್ತಿ ಆಗುತ್ತೆ. ಇದರಲ್ಲಿ ಎಸ್ಸಿ, ಒಬಿಸಿ, ಇಬಿಸಿ, ಅಲೆಮಾರಿ, ಅರೆ ಅಲೆಮಾರಿ ಜನ, ಗ್ರಾಮೀಣ ಕುಂಬಾರರು, ಬಡಗಿಗಳು, ನೇಕಾರರು, ಕಮ್ಮಾರರು, ಸಫಾಯಿ ಕರ್ಮಚಾರಿಗಳು, ಕಸ ಹೆಕ್ಕೋರು, ಆರಿಸೋರು ಮತ್ತು ಇವರನ್ನ ಅವಲಂಬಿಸಿಕೊಂಡಿರೋರು ಟ್ರೈನಿಂಗ್ ತಗೋಬಹುದು. ಓಹೋ, ಆದ್ರೆ ನನಗೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು ಅಂತಿದೆ, ಯಾವ ತರದ ಟ್ರೈನಿಂಗ್ ಕೊಡ್ತಾರೆ ನನಗೆ? ಇದಕ್ಕೆ ಚಿಕ್ಕ ಅವಧಿಯ ಕೋರ್ಸ್ ಇದೆ, ಇದು ಇನ್ನೊಂದು ಶ್ರೇಣಿಯಲ್ಲಿ ಬರುತ್ತೆ. ಇದರಲ್ಲಿ ಸ್ವರೋಜ್ಗಾರ್ಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಈ ಶ್ರೇಣಿಯಲ್ಲಿ ಯಾವ್ಯಾವ ಕೆಲಸಕ್ಕೆ ಟ್ರೈನಿಂಗ್ ಕೊಡ್ತಾರೆ ರಜನಿ? ಕೋರ್ಸ್ ಎಷ್ಟು ದಿನದಿರುತ್ತೆ? ಇದರಲ್ಲಿ ಸ್ವಂತ ಬಿಸ್ನೆಸ್ ಮಾಡೋಕೆ ಯೋಗ್ಯ ಇರೋ ಎಲ್ಲಾ ಕೆಲಸನೂ ಹೇಳ್ಕೊಡ್ತಾರೆ. ಅಂದ್ರೆ ಟೇಲರಿಂಗ್, ಫರ್ನಿಚರ್ ಮಾಡೋದು, ಫುಡ್ ಪ್ರೊಸೆಸಿಂಗ್, ಕಂಬಳಿ ಮಾಡೋದು, ಬ್ಯೂಟಿಷಿಯನ್ ಕೋರ್ಸ್, ಲೆದರ್ ವರ್ಕ್, ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಇತ್ಯಾದಿ. ಈ ಟ್ರೈನಿಂಗ್ ಒಟ್ಟು 300 ತಾಸಿಂದ ಇರುತ್ತೆ. ವಾ, ಇನ್ನು ಸ್ಟೈಪಂಡ್ ಎಷ್ಟು ಕೊಡ್ತಾರೆ? ಟ್ರೈನಿಂಗ್ ಪೂರ್ತಿ ಮುಗಿದ್ಮೇಲೆ ಚಿಕ್ಕ ಅವಧಿ ಮತ್ತು ದೀರ್ಘಾವಧಿ ಟ್ರೈನಿಂಗ್ ಪ್ರೋಗ್ರಾಮ್ ನಡಿಯಲ್ಲಿ ಎಸ್ಸಿ ಸಫಾಯಿ ಕರ್ಮಚಾರಿಗಳಿಗೆ 1,500 ರೂಪಾಯಿ, ಒಬಿಸಿ, ಇಬಿಸಿ, ಡಿಎನ್ಟಿ ಲಾಭಾರ್ಥಿಗಳಿಗೆ ತಿಂಗಳಿಗೆ 1,000 ರೂಪಾಯಿ ಕೊಡ್ತಾರೆ. ಇದು ನಿಜಕ್ಕೂ ನನ್ನಂತವರಿಗೆ ತುಂಬಾ ಉಪಕಾರ ಆಗುತ್ತೆ. ಅಲ್ಲ ರಜನಿ, ಈ ಪ್ರೋಗ್ರಾಮ್ ಅನ್ನ ನಡೆಸೋರು ಯಾರು? ಆಮೇಲೆ ಲೋನ್ ಕೊಡೋರು ಯಾರು? ಪಿಎಂ ದಕ್ಷ ಯೋಜನೆ ಅಡಿಯಲ್ಲಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ನಡೆಸೋರು NSFDC, NBCFDC ಮತ್ತು NSKFDC ಅವರು. ಅದಾದ್ಮೇಲೆ ರಿಯಾಯಿತಿ ಬಡ್ಡಿ ದರದ ಲೋನ್ ಅನ್ನು ಇದೇ ಹಣಕಾಸು ಸಂಸ್ಥೆಗಳು ವ್ಯವಸ್ಥೆ ಮಾಡಿಕೊಡ್ತವೆ. ತಿಳಿತಾ? ತಿಳಿತು. ಅಲ್ಲ, ನಿನಗೆ ಇಷ್ಟೆಲ್ಲಾ ವಿಷಯ ಎಲ್ಲಿಂದ ತಿಳಿತು? ನನ್ನ ಅಣ್ಣ ಹೇಳ್ದ, ಅವನು ಈ ಪಿಎಂ ದಕ್ಷ ಯೋಜನೆಯ ಸಹಾಯ ಪಡ್ಕೊಂಡಿದ್ದಾನೆ. ತುಂಬಾ ಉಪಕಾರ ಆಯ್ತು ರಜನಿ. ಅದ್ಯಾವ್ದೋ ಹೊಸ ಹೂ ಬಂದಿದೆ ಅಂತ ಹೇಳಿದ್ಯಲ್ಲ, ತೋರ್ಸು. ಅಲ್ವೇ, ಈ ಹೊಸ ವಿಷಯನೇ ಹೊಸ ಹೂವಿನ ತರ ಇಲ್ವೇನೆ? ಓಹೋ, ಹೌದಲ್ವಾ? ನೀನ್ ನಿಜವಾಗ್ಲೂ ನನ್ನ ಇವತ್ತಿನ ದಿನವನ್ನ ಪರಿಮಳದಿಂದ ತುಂಬಿಟ್ಟೆ. ನಾವು ತಾಳಿ ಕಟ್ಟೋದು ಯಾಕೆ ಹೇಳಿ, ಉಪವಾಸ ಇರೋಗ ನೀವೇ ಹೇಳಿ. ನಾವು ತಾಳಿ ಕಟ್ಟೋದು ಯಾಕೆ ಹೇಳಿ, ಉಪವಾಸ ಇರೋಗ ನೀವೇ ಹೇಳಿ. ಮುದ್ದಿನ ಹೆಂಡತಿ ಬೆಚ್ಚಗೆ ಮನೆಯಲ್ಲಿ, ಮೆಚ್ಚಿದ ಗಂಡನು ಚಳಿಯಲಿ ಬಿದ್ದಿಲಿ. ಬೇಡ ಬೇಡ ಮಾರಾಯ, ಬೇಡ ಇಲ್ಲದ ಬೇಸಾಯ, ನಮ್ ಕಷ್ಟ ಕೇಳಲು ಯಾರಯ್ಯ. ನಾವು ತಾಳಿ ಕಟ್ಟೋದು ಯಾಕೆ ಹೇಳಿ, ಉಪ ಉಪವಾಸ ಹೇಳಿ. ಶ್ರೋತೃಗಳೇ, ಇದಾಗಿತ್ತು ಪಿಎಂ ದಕ್ಷ ಯೋಜನೆಗೆ ಸಂಬಂಧಿಸಿದ ಕೆಲವು ಮಾಹಿತಿ. ಈ ಯೋಜನೆಯ ಕುರಿತು ಇನ್ನಷ್ಟು ಮಾಹಿತಿಗಾಗಿ ನೀವು ಖಾತೆಯ ವೆಬ್ಸೈಟ್ www.socialjustice.nic.in ಭೇಟಿ ಕೊಡಬಹುದು. ಈಗ ಬಹುಮಾನದ ಪ್ರಶ್ನೆಯನ್ನು ಕೇಳುವುದಕ್ಕೆ ಸಮಯ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಅಂಚೆ ಕಾರ್ಡಿನ ಮೂಲಕ ಅಥವಾ ಇಮೇಲ್ ಮೂಲಕ ನಮಗೆ ಕಳುಹಿಸಿ ಗೆಲ್ಲಬಹುದು.